ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004 GTTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 lakh ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ, ಈಗ ಕೇಳಿ ಸಿರಿಧಾನ್ಯ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ಮಹತ್ವ ಕುರಿತು ಹಿರಿಯ ಸಂಶೋಧನಾ ಸಹಾಯಕರಾದ YH ಪ್ರಿಯಾ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಕೃಷಿಯ ಮಹತ್ವ ಹಾಗೂ ಈ ಒಂದು ಸಿರಿಧಾನ್ಯ ಬೆಳಕೆ ಯಾವ ರೀತಿ ಮಾಡಬೇಕು, ಈ ರೀತಿಯಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ತಿಳಿಸಲಿಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಹಿರಿಯ ಸಂಶೋಧನಾ ಸಹಾಯಕರಾದಂತಹ YH ಪ್ರಿಯಾ ಅವರು. ಮೇಡಮ್ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿರಿಧಾನ್ಯಗಳೆಂದರೆ ಗಾತ್ರದಲ್ಲಿ ಕಿರಿದಾದ ಮತ್ತು ಪೋಷಕಾಂಶಗಳಲ್ಲಿ ಹಿರಿಯದಾದ ಹಾಗೂ ಒಂದು ಕಾಳಿನಿಂದ ಸಾವಿರಾರು ಕಾಳುಗಳನ್ನು ಹುಟ್ಟಿಸಬಲ್ಲ ಧಾನ್ಯಗಳನ್ನು ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಎಂದು ಕರೆಯುತ್ತಾರೆ. ಅವುಗಳೆಂದರೆ ಅದರಲ್ಲಿ ಮೊದಲನೆಯದಾಗಿ ರಾಗಿ, ಜೋಳ, ಸಾವೆ, ಬರಗು, ನವಣೆ, ಹರಕ, ಊದಲು, ಸಜ್ಜೆ ಮತ್ತು ಜೋಳಗಳನ್ನು ಸಿರಿಧಾನ್ಯಗಳಂತೇಳಿ ಕರೀತಾರೆ. ಯಾವಾಗಲಿಂದಲೂ ಒಂದು ಗಾದೆ ಇದೆ, ಅದಂದ್ರೆ ಅಕ್ಕಿ ತಿಂದವ ಅಕ್ಕಿಯ ಹಾಗೆ, ಜೋಳ ತಿಂದವ ತೋಳದ ಹಾಗೆ, ನವಣೆ ತಿಂದವ ತವಣೆ ಹಾಗೆ, ರಾಗಿ ತಿಂದವ ನಿರೋಗಿ ಎಂಬ ಸರ್ವಜ್ಞ. ಈ ಮಾತಿನಂತೆ ಕಿರುಧಾನ್ಯಗಳಲ್ಲಿ ನಾರಿನ ಅಂಶ ಹೆಚ್ಚಾಗಿರುತ್ತದೆ ಮತ್ತು ಖನಿಜ ಲವಣಗಳು ಹಾಗೂ ಜೀವಸತ್ವಗಳನ್ನು ಹೊಂದಿದ್ದು ಆರೋಗ್ಯ ದೃಷ್ಟಿಯಿಂದ ಇದು ಹಿರಿಯದಾದ ಧಾನ್ಯಗಳಾಗಿವೆ. ಮೇಡಮ್ ಹೇಳಿ, ಈ ಒಂದು ಸಿರಿಧಾನ್ಯ ಕೃಷಿ ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ಯಾಕೆ ಹೆಚ್ಚು ಒಂದು ಒತ್ತನ್ನು ಕೊಡಬೇಕಾಗುತ್ತೆ? ಸಿರಿಧಾನ್ಯಗಳಲ್ಲಿ ವಿಶೇಷ ಗುಣಗಳಿವೆ. ಆ ಗುಣಗಳೆಂದರೆ, ಒಂದು, ಇವು ತುಂಬಾ ಕಡಿಮೆ ತೇವಾಂಶದಲ್ಲಿಯೂ ಸಹ ಸಮಾಧಾನಕರ ಇಳುವರಿಯನ್ನು ಕೊಡುತ್ತವೆ. ಅಂದರೆ ಈ ಭತ್ತದಲ್ಲಿ ನೀರಿಲ್ಲ ಅಂತಂದ್ರೆ ಅದನ್ನ ಬೆಳೆಯೋದಕ್ಕೆ ಆಗಲ್ಲ ನಾವು. ಆದರೆ ಇದರಲ್ಲಿ ನೀರು ಕಡಿಮೆ ಇದ್ದರೂ ಸಹ ನಾವು ಇಳುವರಿಯನ್ನು ತೆಗೆದುಕೊಳ್ಳಬಹುದು. ಮತ್ತು ಇವು ಪರಿಸರ ಮಿತ್ರ ಬೆಳೆಗಳು, ಏಕೆಂದರೆ ಇದರಲ್ಲಿ ಕೀಟ ಮತ್ತು ರೋಗಬಾಧೆಗಳ ಪ್ರಮಾಣ ಕಡಿಮೆ ಇದ್ದು ಸಾವಯವ ಕೃಷಿಯಲ್ಲಿ ನಾವು ಇದನ್ನ ಜಾಸ್ತಿಯಾಗಿ ಬೆಳೆಯಬಹುದು. ಮತ್ತು ಈ ಬೆಳೆಗಳು ಮೇ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಯಾವಾಗ ಬೇಕಾದರೂ ನಾವು ಬಿತ್ತನೆ ಮಾಡಿ ಇಳುವರಿಯನ್ನು ಪಡೆಯಬಹುದು. ಹಾಗೂ ಪೋಷಕಾಂಶಗಳ ದೃಷ್ಟಿಯಿಂದ ಈ ಕಾಳುಗಳಲ್ಲಿ ತುಂಬಾ ಪೋಷಕಾಂಶಗಳು ಇದ್ದು ಮತ್ತು ಇದರಿಂದ ಬರುವ ಮೇವನ್ನು ಜಾನುವಾರುಗಳಿಗೆ ಹಾಕುವುದರಿಂದ ಅವು ಸಂತೃಪ್ತಿಯಿಂದ ತಿನ್ನುತ್ತವೆ. ಸಿರಿಧಾನ್ಯಗಳು ಅಂತಂದ್ರೆ ಯಾವ ಬೆಳೆಗಳನ್ನ ನಾವು ಬೆಳೆಯಬಹುದು ನಮ್ಮ ಒಂದು ಚಿತ್ರದುರ್ಗ ದಾವಣಗೆರೆಯ ಒಂದು ಭಾಗದಲ್ಲಿ? ಜಾಸ್ತಿ ಅಂದ್ರೆ ರಾಗಿ, ಸಾವೆ, ಬರಗು, ನವಣೆ ಮತ್ತು ಜೋಳವನ್ನ ಜಾಸ್ತಿಯಾಗಿ ಬೆಳೀತಾರೆ ಚಿತ್ರದುರ್ಗ ಕಡೆ ಎಲ್ಲ. ತುಂಬಾ ದಾವಣಗೆರೆಯಲ್ಲಿ ಅಂದ್ರೆ ಜಾಸ್ತಿ ರಾಗಿ ಬೆಳೀತಾ ಇದಾರೆ, ಜೋಳ ಬೆಳೀತಾ ಇದಾರೆ, ಸಾವೆ ಬೆಳೀತಾರೆ, ನವಣೆ ಒಂದ್ ಬೆಳೀತಾರೆ, ಇವನ್ ತುಂಬಾ ಬೆಳೀತಾ ಇದಾರೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಸಜ್ಜೆ ಇದೆ, ಜೋಳ ಇದೆ, ಆ ಕಡೆ ಸಾವೆ ಇದೆ, ಅದನ್ನ ಜಾಸ್ತಿ ಬೆಳೀತಾರೆ ಮತ್ತೆ ಅದನ್ನ ತುಂಬಾ ತಿಂತಾರೆ ಕೂಡ. ಆದ್ರೆ ನಮ್ಮ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲೆಲ್ಲ ಸಾವೆ, ರಾಗಿ ತುಂಬಾ ಬೆಳೀತಾರೆ ಮತ್ತು ತಿಂತಾರೆ. ಈಗ ಒಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಈ ಒಂದು ಸಿರಿಧಾನ್ಯಗಳ ಒಂದು ಬೆಳೆಯುವಂತ ಒಂದು ತಾಲೂಕು ಅಂತಂದ್ರೆ ಅದು ಹೊಸದುರ್ಗ ಅಂತ ಹೇಳಿ ಹೇಳ್ತಾರೆ. ಈಗ ಅಲ್ಲಿ ಹೆಚ್ಚು ಒಂದು ಒಲವನ್ನ ಕೊಟ್ಟಿದ್ದಾರೆ ನಮ್ಮ ಕೃಷಿಕರು ಈ ಒಂದು ಸಿರಿಧಾನ್ಯಗಳನ್ನ ಬೆಳೆಯಕ್ಕೆ. ಅಂದ್ರೆ ಬೇರೆ ಎಲ್ಲ ಕಡೆ ನಮ್ಮ ರೈತರು ಯಾಕೆ ಮುಂದೆ ಬರ್ತಾ ಇಲ್ಲ ಹೆಚ್ಚಾಗಿ ಈ ಒಂದು ಸಿರಿಧಾನ್ಯಗಳನ್ನ ಬೆಳೆಯುವ ಒಂದು ದೃಷ್ಟಿಯಲ್ಲಿ ಅಂತ ಹೇಳ್ತಾರೆ? ಸಿರಿಧಾನ್ಯವನ್ನ ಯಾಕೆ ಹೆಚ್ಚಾಗಿ ಬೆಳೀತಾ ಇಲ್ಲ ಬೇರೆ ಕಡೆ ಅಂತಂದ್ರೆ, ಹಸಿರು ಕ್ರಾಂತಿ ಆದ್ಮೇಲೆ ಏನಾಯ್ತು ಅಂತಂದ್ರೆ ಕೃಷಿಯಲ್ಲಿ ಜಾಸ್ತಿ ಭತ್ತ, ಗೋಧಿ ಇದನ್ನ ತುಂಬಾ ತಳಿಗಳನ್ನ ತಯಾರು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ತರ ಮಾಡೋದ್ರಿಂದ ಏನಾಯ್ತು, ಸಿರಿಧಾನ್ಯಗಳ ಬೆಳಕೆ ಮತ್ತೆ ಅದರ ಪ್ರದೇಶ ಕಡಿಮೆ ಆಗ್ತಾ ಬರ್ತಿದೆ. ಮತ್ತೆ ಮಹಿಳೆಯರು ಹೆಚ್ಚಾಗಿ ಕೆಲಸಕ್ಕೆ ಹೋಗ್ತಿರೋದ್ರಿಂದ ಇವಾಗಿನ ಕಾಲದಲ್ಲಿ ಅವರಿಗೆ ಟೈಮೇ ಸಿಗ್ತಾ ಇಲ್ಲ. ಇದು ಸಿರಿಧಾನ್ಯಗಳಲ್ಲಿ ಮೇನ್ ಅಂದ್ರೆ ಅದನ್ನ ಸಂಸ್ಕರಣೆ, ಅದು ತುಂಬಾ ಟೈಮ್ ಹಿಡಿತಾ ಇದೆ. ಈ ಮಹಿಳೆಯರು ಮನೆಯಲ್ಲಿ ಇದ್ದಿದ್ರೆ ಸಂಸ್ಕರಣೆ ಮಾಡಿ ಅದನ್ನ ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗಿನ ಮಹಿಳೆಯರು ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಅವರಿಗೆ ಮನೆಯಲ್ಲಿ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಅವರು ಏನ್ ಸಿಗುತ್ತೋ ಅಂಗಡಿಗೆ ಅದನ್ನೇ ತಗೊಂಡ್ಬಂದು ಅದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ. ಅಂದ್ರೆ ಎಲ್ಲರ ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಸಿರಿಧಾನ್ಯಗಳ ಬಳಕೆ ಆಗ್ತಾ ಇಲ್ಲ ಅಂತ ಹೇಳ್ತೀರಾ? ಹೌದು, ಸಿರಿಧಾನ್ಯಗಳ ಬಳಕೆ ಜಾಸ್ತಿ ಆಗ್ತಾ ಇಲ್ಲ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ಇಡ್ಲಿಗೆ ಫಸ್ಟ್ ಅಕ್ಕಿ ನೆನೆ ಹಾಕಿ ಈ ತರ ಇಡ್ಲಿ ಮಾಡ್ತಾ ಇದ್ರು. ಈಗೇನಿಲ್ಲ, ರೆಡಿ ಪ್ಯಾಕೆಟ್ ಅಲ್ಲಿ ಬರುತ್ತೆ, ಅದನ್ನ ತಂದು ಬರೀ ನೀರ್ ಹಾಕ್ಬಿಟ್ಟು ಇಡ್ಲಿ ಮಾಡ್ತಿದ್ದಾರೆ. ಇಷ್ಟು ಜನರೇಷನ್ ಮುಂದುವರೆದಿರುವಾಗ ಏನು ಸಿರಿಧಾನ್ಯಗಳನ್ನ ಬೆಳೆದು ಅದನ್ನ ಕುಟ್ಟಿ ಅದನ್ನ ಪುಡಿ ಮಾಡಿ ಅದನ್ನ ಬಳಕೆ ಮಾಡ್ತಿರೋ ಜನಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಈಗ ಎಲ್ಲ ಒಂದ್ ಕಡೆ ನಾವು ಹೇಳ್ಬೇಕಂತಂದ್ರೆ ಇವತ್ತು ಆರೋಗ್ಯ ದೃಷ್ಟಿಯಿಂದ ಸಿರಿಧಾನ್ಯಗಳ ಬಳಕೆ ಹೆಚ್ಚಾದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಅನ್ನುವಂತ ಒಂದು ಕೂಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿರಿಧಾನ್ಯಗಳಲ್ಲಿ ತುಂಬಾ ಒಳ್ಳೊಳ್ಳೆ ಪೋಷಕಾಂಶಗಳಿದಾವೆ. ಅಂದ್ರೆ ಇದರಲ್ಲಿ ಶೇಕಡಾ 60% ಭಾಗ ಪಿಷ್ಟ ಅಂತ ಒಂದು ಪದಾರ್ಥವಿದ್ದು ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುವುದರಿಂದ ರಕ್ತಗತ ಗುಣವನ್ನು ಹೊಂದಿದ್ದು ಸಕ್ಕರೆ ಕಾಯಿಲೆಯಿಂದ ಬಳಲುವವರಿಗೆ ಇದು ಒಳ್ಳೆಯ ಆಹಾರವಾಗಿದೆ. ಮತ್ತು ಈ ಧಾನ್ಯಗಳಲ್ಲಿ ಅಂದರೆ ಸಿರಿಧಾನ್ಯಗಳಲ್ಲಿ ನಾರಿನಂಶ ಹೆಚ್ಚಾಗಿದ್ದು ಅನ್ನನಾಳದಲ್ಲಿ ಉತ್ಪತ್ತಿಯಾಗುವ ವಿಷ ಪದಾರ್ಥಗಳನ್ನು ತಡೆಗಟ್ಟುತ್ತದೆ ಹಾಗೂ ಮಲಬದ್ಧತೆ ಕಾಯಿಲೆ ಬರದಂತೆ ತಡೆಗಟ್ಟುತ್ತದೆ. ಹಾಗೂ ಈಗಿನ ಜನರೇಷನ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಕೊಲೆಸ್ಟ್ರಾಲ್ ತುಂಬಾ ಆಗ್ತಿದೆ. ಹಂಗಾಗಿ ಜನ ತುಂಬಾ ವಾಕ್ ಹೋಗೋದು, ಈವ್ನಿಂಗ್ ಜಾಗಿಂಗ್ ಹೋಗೋದು ಈ ತರ ಮಾಡ್ತಿದ್ದಾರೆ. ಈ ತರ ಸಿರಿಧಾನ್ಯ ಪದಾರ್ಥಗಳನ್ನ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೆ ಕಬ್ಬಿಣಾಂಶ ಮತ್ತು ನಾರಿನಾಂಶಗಳು ಸಿರಿಧಾನ್ಯಗಳಲ್ಲಿ ಜಾಸ್ತಿ ಇದೆ. ಇವು ಹುಟ್ಟಿದ ಪಾಪುಗಳಿಗೆ ಮತ್ತು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ದಿನನಿತ್ಯ ರಾಗಿಯಿಂದ ರಾಗಿ ಮಾಲ್ಟ್ ಆಗಿರ್ಬೋದು, ರಾಗಿ ಮುದ್ದೆ, ನವಣಕ್ಕಿ ಅನ್ನ, ಸಾವೆ ಅನ್ನ ಈ ತರ ಕೊಡೋದ್ರಿಂದ ಮೂಳೆಗಳು ಗಟ್ಟಿಯಾಗಿ ಮತ್ತು ಪಾಪು ಬೆಳವಣಿಗೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ. ಶರೀರದಲ್ಲಿ ಉಂಟಾಗುವ ಕಾಯಿಲೆಗಳಾದ ಹೃದಯಾಘಾತ, ಸಕ್ಕರೆ ಕಾಯಿಲೆ, ಇರುಳು ಬೆಳುತನ, ಕ್ಯಾನ್ಸರ್ ಇಂತಹ ರೋಗಗಳು ಈಗಿನ ಕಾಲದಲ್ಲಿ ತುಂಬಾ ನೋಡ್ತಾ ಇದೀವಿ. ಅವಾಗಿನ ಕಾಲದಲ್ಲಿ ಇವಿರ್ಲಿಲ್ಲ. ಯಾಕೆ ಅಂದ್ರೆ ಜನರು ಅವಾಗ ತುಂಬಾ ಸಿರಿಧಾನ್ಯಗಳನ್ನು ಯೂಸ್ ಮಾಡ್ತಿದ್ರು. ಜೋಳದ ರೊಟ್ಟಿ ತಿಂತಿದ್ರು, ರಾಗಿ ರೊಟ್ಟಿ ತಿಂತಿದ್ರು, ರಾಗಿ ಮುದ್ದೆ, ನವಣಕ್ಕಿ ಅನ್ನ, ಸಾವೆ ಅನ್ನ ಇಂಥವೆಲ್ಲ ತುಂಬಾ ಯೂಸ್ ಮಾಡ್ತಾ ಇದ್ರು. ಈಗಿನ ಜನರೇಷನ್ ಅಲ್ಲಿ ಈಗ ಯಾರು ಅದೆಲ್ಲ ಬೇಡ, ಬರೀ ಅಕ್ಕಿಯಿಂದ ಯೂಸ್ ಮಾಡ್ತಿರೋದ್ರಿಂದ ಇವಾಗಿನ ಕಾಲದಲ್ಲಿ ಬಿಪಿ, ಶುಗರು, ಹೃದಯಾಘಾತ ಪ್ರಾಬ್ಲಮ್ ಈ ತರ ಎಲ್ಲ ಜಾಸ್ತಿ ನೋಡ್ತಾ ಇದೀವಿ. ಈಗ ಎಲ್ಲರ ಕಡೆ ಆರೋಗ್ಯ ಸಮಸ್ಯೆ ಬಂದಾಗ ಮಾತ್ರ ಈ ಒಂದು ಸಿರಿಧಾನ್ಯಗಳನ್ನ ಹುಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಜನ. ಹೌದು, ಇವಾಗ ಯಾರಿಗೆ ಇವಾಗ ಮೋಸ್ಟ್ ಆಫ್ ಆಲ್ ಯಾವಾಗ ನಾವು ಶುಗರ್ ಪೇಷಂಟ್ಸ್ ನ ನೋಡ್ತೀವಲ್ಲ, ಸಕ್ಕರೆ ಕಾಯಿಲೆ ಇರೋರ್ನ, ಅವ್ರು ನೋಡಿ ಯಾರನ್ನ ಕೇಳಿದ್ರು ರಾಗಿ ಮಾಲ್ಟ್ ಕುಡಿತೀವಿ ಬೆಳಗ್ಗೆ, ಇಲ್ಲ ಸಾವೆ ಅನ್ನ ತಿಂತೀವಿ ಈ ತರನೇ ಹೇಳ್ತಾ ಇದಾರೆ. ಸಕ್ಕರೆ ಕಾಯಿಲೆ ಇರೋನ್ ಬಿಟ್ ಮತ್ತೆ ಬೇರೆ ಯಾರು ತಿನ್ನಲ್ಲ, ಬರೀ ಯಾರಿಗಷ್ಟೇ ಇದನ್ನ ಅವರಷ್ಟೇ ತಿನ್ನ ಜಾಸ್ತಿ ಆಗ್ತಾ ಇದೆ. ಈಗ ಆರೋಗ್ಯ ಸಮಸ್ಯೆ ಬಂದಾಗ ನಾವು ಅಲ್ಲಿ ತಿನ್ನೋದಕ್ಕಿನ ಈ ಒಂದು ಸಿರಿಧಾನ್ಯಗಳನ್ನ ಅಂದ್ರೆ ಕಾಯಿಲೆ ಬರಬಾರ್ದಪ್ಪ ಅಂತಂದ್ರೆ ಮುಂಚಿತವಾಗಿ ಎಲ್ಲಾ ಜನಗಳು ಈ ಒಂದು ಸಿರಿಧಾನ್ಯಗಳನ್ನ ಉಪಯೋಗ ಮಾಡ್ಕೊಳ್ಬೇಕು ತಮ್ಮ ಒಂದು ಊಟದಲ್ಲಿ ಅಂತ ಹೇಳ್ತೀರಾ? ಹೌದು, ಏಕೆಂದ್ರೆ ಮೊದ್ಲಿನ ಕಾಲದಿಂದಲೂ ಸಣ್ಣ ಮಕ್ಕಳಿಗೆ ರಾಗಿ ಮಾಲ್ಟ್ ರಾಗಿ ಎಲ್ಲಕ್ಕೂ ತಿನ್ನಿಸ್ತಾ ಇದ್ರು. ಸೊ ಬೆಳೆಯವರೆಗೂ ಚೆನ್ನಾಗಿರ್ತವೆ. ಆಮೇಲಿಂದ ರಾಗಿ ತಿನ್ನದೇ ಇಲ್ಲ, ರಾಗಿನ ಬಿಟ್ಟು ಬಿಡ್ತಾರೆ. ಆಮೇಲೆ ಸಾವೆ ಅನ್ನ ಫಸ್ಟಿಗೆಲ್ಲ ಹೊಲಕ್ಕೆಲ್ಲ ಹೋಗ್ಬೇಕು ಅಂದ್ರೆ ಒಂದ್ಸತಿ ಸಾವೆ ಅನ್ನ ತಿಂದ್ಬಿಟ್ಟು ಜೋಳದ ರೊಟ್ಟಿಲಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ಬಿಟ್ರೆ ಮುಗಿತಿತ್ತು. ಸಂಜೆವರೆಗೂ ಊಟನೇ ಮಾಡ್ತಿರ್ಲಿಲ್ಲ, ಅಷ್ಟು ಶಕ್ತಿ ಅವ್ರಿಗೆ ಇರ್ತಿತ್ತು. ಈಗಿನ ಕಾಲದಲ್ಲಿ ಹಂಗಿಲ್ಲ, ಜೋಳನ ತಿನ್ನಲ್ಲ, ರಾಗಿ ತಿನ್ನಲ್ಲ, ಈ ತರ ಮಾಡೋದ್ರಿಂದ ಶಕ್ತಿ ಕಡಿಮೆ ಆಗಿ ದಿನಕ್ಕೆ 3 ಹೊತ್ತು ಅಲ್ಲ 4-5 ಹೊತ್ತು ಊಟ ಮಾಡಿದ್ರು ಜನರಿಗೆ ಶಕ್ತಿ ಇಲ್ಲ. ಅಂದ್ರೆ ಹೆಚ್ಚಾಗಿ ಈ ಒಂದು ಸಿರಿಧಾನ್ಯಗಳ ಬಳಕೆ ಆಗ್ತಾ ಇಲ್ಲ ಅಂದ್ರೆ ನಮಗೆ ಯಾವ ಆಹಾರ ಬೇಕೋ ಆಹಾರವನ್ನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದು, ಜನಗಳಿಗೆ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇಲ್ಲ. ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ಅದನ್ನ ಬೆಳೀತಾ ಇದ್ರು ತಿಂತಾ ಇದ್ರು, ಇವಾಗಿನ ಕಾಲದಲ್ಲಿ ಬೆಳೆಯೋದು ಪ್ರದೇಶ ತುಂಬಾ ಕಡಿಮೆ ಆಗಿದೆ ಮತ್ತೆ ಜನಗಳಿಗೆ ಅದೇನು ಅಂದ್ರೆ ಗೊತ್ತಾಗ್ತಾ ಇಲ್ಲ ಈಗಿನ ಜನಗಳಿಗೆ. ಆಮೇಲೆ ಕೃಷಿ ಮಾರುಕಟ್ಟೆಯಲ್ಲಿ ಎಲ್ಲಾ ಬೆಳೆಗಳಿಗೂ ಬೆಲೆ ನಿಗದಿತ ಆಗಿರುತ್ತೆ, ಆದ್ರೆ ಸಿರಿಧಾನ್ಯಗಳಿಗೆ ಬೆಲೆ ನಿಗದಿತ ಇಲ್ಲ. ಹಾಗಾಗಿ ಜನರು ಅದನ್ನ ಬೆಳೆದ್ರು ಅವರಿಗೆ ನಿಗದಿತ ಬೆಲೆ ಸಿಗದೆ ಅವ್ರ ಅದನ್ನ ಬೆಳೆ ಪ್ರದೇಶನೇ ತುಂಬಾ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮತ್ತೆ ಏನ್ ಪ್ರಾಬ್ಲಮ್ ಅಂತಂದ್ರೆ ಕೃಷಿಯಲ್ಲಿ ಯಾಂತ್ರೀಕರಣ ಮತ್ತೆ ನೀರಾವರಿ ಸೌಲಭ್ಯಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಜನರು ವಾಣಿಜ್ಯ ಬೆಳೆಗಳನ್ನ ಜಾಸ್ತಿ ಬೆಳೀತಾ ಇದ್ದಾರೆ. ಅಂದ್ರೆ ಅಡಿಕೆ ತೋಟ ಮಾಡ್ತಿದ್ದಾರೆ, ತೆಂಗಿನ ತೋಟ ಈ ತರ ಪ್ರದೇಶಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸಿರಿಧಾನ್ಯಗಳ ಬಳಕೆ ತುಂಬಾ ಕಡಿಮೆ ಆಗ್ತಾ ಇದೆ. ಈಗ ಮೊದಲೆಲ್ಲ ಅಂದ್ರೆ ಈಗ ಸುಮಾರು ಒಂದು 25-30 ವರ್ಷ ಹಿಂದೆ ಹೋದಾಗ ನಾವು ಅವತ್ತಿನ ದಿನದಲ್ಲಿ ಅಂದ್ರೆ ಈ ರಾಗಿ, ಈ ಒಂದು ನವಣೆ, ಸಾವೆ ಈ ತರ ಎಲ್ಲ ಊಟ ಮಾಡುವಂತವ್ರು ಬಡವರು ಏನು ಇಲ್ಲದಾರ ಅಂತ ತಿಂತಾ ಇದ್ದಾರೆ. ಅವತ್ತು ಈಗ ಏನು ಮುಳಕ್ಕಿ ಅಂತ ಹೇಳ್ತೀವಿ ಭತ್ತದಿಂದ ಬರ್ತಕ್ಕಂಥ ಅಕ್ಕಿ, ಆ ಅಕ್ಕಿಯನ್ನ ಬಳಕೆ ಮಾಡುವಂತವ್ರು ಶ್ರೀಮಂತರು ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಹೌದು, ಇವಾಗಿನ ಕಾಲದಲ್ಲಿ ಅದು ಹೋಗಿದೆ ಅಂದ್ರೂ ತಪ್ಪಾಗಲ್ಲ. ಯಾಕೆಂದ್ರೆ ಇವಾಗ ನಮ್ಗೆ ಸಂಸ್ಕರಣೆ ಆಗಿ ಸಿರಿಧಾನ್ಯಗಳು ನಮ್ಗೆ ಏನ್ ಸಿಗ್ತಾ ಇದೆ ಅದು 50 ರೂಪಾಯಿ KG ಆಗಿದೆ, ಸಾವೆ ಇಲ್ಲ 60 ರೂಪಾಯಿ KG ಈ ತರ ನಮಗೆ ಸಿಗ್ತಾ ಇದೆ. ಅದೇ ಅಕ್ಕಿನೂ 25 ರೂಪಾಯಿಗೂ KG ಸಿಗ್ತಾ ಇದೆ. ಸೊ ಇವಾಗಿನ ಕಾಲದಲ್ಲಿ ನಾವು ಸಿರಿಧಾನ್ಯಗಳನ್ನ ಯಾರು ತಿಂತಾರೋ ಅವ್ರನ್ನೇ ಶ್ರೀಮಂತರು ಅನ್ಬಹುದು. ಆದ್ರೆ ಅವಾಗಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ಬಡವರು ಮಾತ್ರ ಸಿರಿಧಾನ್ಯಗಳನ್ನ ತಿಂತಿದ್ರು. ಈಗಿನ ಕಾಲದಲ್ಲಿ ಸಿರಿಧಾನ್ಯಗಳು ಕಡಿಮೆ ಬೆಲೆಗೂ ಸಿಗ್ತಾ ಇಲ್ಲ, ಆಮೇಲೆ ಅದನ್ನ ತುಂಬಾ ಹುಡುಕಾಡ್ಬೇಕಾಗಿದೆ. ಎಲ್ಲಾ ಅಂಗಡಿಗಳಲ್ಲೂ ಸಿಗಲ್ಲ, ಕೆಲವೊಂದು ಅಂಗಡಿಗಳಲ್ಲಿ ಅಷ್ಟೇ ಸಿಗ್ತಾ ಇರುತ್ತೆ. ಅಲ್ಲಿಗೆ ಹೋಗಿ ಅದು ಎಷ್ಟೇ ಇರ್ತಾರೋ ಅಷ್ಟನ್ನು ದುಡ್ಡು ಕೊಟ್ಟು ತರಬೇಕಾಗಿದೆ. ಸೊ ಇವಾಗಿನ ಕಾಲದಲ್ಲಿ ಅದನ್ನ ಶ್ರೀಮಂತರೇ ಜಾಸ್ತಿ ತಿಂತಾ ಇದ್ದಾರೆ ಬಡವರಿಗಿಂತ ಅಂತ ಹೇಳ್ಬೋದು. ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ಈಗ ರೈತ ಮಹಿಳೆಯರಾಗಿರ್ಬೋದು, ರೈತ ಪುರುಷರಾಗಿರ್ಬೋದು, ಸಾಕಷ್ಟು ಜನ ಇಲ್ಲಿ ತರಬೇತಿಗೆ ಅಂತ ಬರ್ತಾರೆ ಕೆಲವೊಂದು ಕೃಷಿ ತರಬೇತಿಗಳಿಗೆ. ಅಂತ ಸಂದರ್ಭದಲ್ಲಿ ನೀವು ಈ ಒಂದು ಸಿರಿಧಾನ್ಯದ ಒಂದು ಬೆಳೆ ಬಗ್ಗೆ ಆಗಿರ್ಬೋದು, ಈ ಸಿರಿಧಾನ್ಯ ಬಳಕೆ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಏನಾದ್ರೂ ಅವರಿಗೆ ಮಾಹಿತಿ ಅಥವಾ ತರಬೇತಿ ಏನಾದ್ರೂ ಕೊಡ್ತೀರಾ? ಇದು ಮೊದಲಿಗೆ ತರಬೇತಿ ಇತ್ತು. ನಾವು ಫಸ್ಟಿಗೆ ಏನ್ ಮಾಡ್ತಿದ್ವಿ, ಸಿರಿಧಾನ್ಯಗಳನ್ನ ಅವರಿಗೆ ಬೆಳೆಯ ಕೊಡ್ತಾ ಇದ್ವಿ 1 KG ಅಂತ. ಅಂದ್ರೆ ಎಷ್ಟು ಬೀಜ ಬೇಕಾಗುತ್ತೋ ಒಂದ್ ಎಕರೆಗೆ ಇಲ್ಲ ಒಂದ್ ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೋ ಅದನ್ನ ಕೊಟ್ಟವ್ರಿಗೆ ಅಷ್ಟೇ ಬೆಳೆಯಕ್ಕೆ ಹೇಳ್ತಾ ಇದ್ವಿ. ಇವಾಗ ಅದು ಸ್ಕೀಮ್ ಇಲ್ಲ, ಆದ್ರೆ ನಮ್ ಇಲ್ಲಿಗೆ ಬಂದ್ರೆ ಏನು ಸಂಶೋಧನಾ ಕೇಂದ್ರಕ್ಕೆ ಬಂದ್ರೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಸಿಗುತ್ತೆ. ಎಲ್ಲಿ ಬೀಜ ಸಿಗುತ್ತೆ, ನಾವ್ ಎಷ್ಟು ಹಾಕ್ಬೇಕು, ಯಾವ ತರ ಬೆಳಿಬಹುದು ಅನ್ನೋದು ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನ ಬೆಳಿತಾ ಇದೀವಿ. ಕೃಷಿ ವಿಜ್ಞಾನ ಕೇಂದ್ರದ ಒಂದು ಆವರಣದಲ್ಲಿ ಬೆಳಿತಾ ಇದೀವಿ. ನಿಮಗೆ ಇಲ್ಲಿ ಬಂದ್ರೆ ರೈತರಿಗೆ ನಾವು ಅದನ್ನ ಹೇಳ್ತೀವಿ, ಯಾವ ತರ ಬೆಳಿಬಹುದು, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ ಬೀಜ, ಏನೇನ್ ಅದರಲ್ಲಿ ಬೇಸಾಯ ಕ್ರಮಗಳು ಏನೇನಿದಾವೆ ಅದನ್ನಷ್ಟು ನಾವು ಹೇಳ್ತೀವಿ. ಅಂದ್ರೆ ಯಾವ ರೀತಿ ಬೆಳಿಬೇಕಂದ್ರೆ ಇದನ್ನ ಈ ಒಂದು ಸಿರಿಧಾನ್ಯಗಳನ್ನ? ಸಿರಿಧಾನ್ಯಗಳಲ್ಲಿ ನಮಗೆ ತುಂಬಾ ಅಂತಂದ್ರೆ ರಾಗಿ, ಜೋಳ ಇವನ್ನೆಲ್ಲ ತುಂಬಾ ಕಡೆ ಬೆಳೆಯೋದ್ರಿಂದ ಅದ್ರ ಬಗ್ಗೆ ನಮಗೆ ಎಲ್ಲಾ ಕಡೆ ಮಾಹಿತಿ ಸಿಗುತ್ತೆ. ಆದ್ರೆ ನಾವು ನವಣೆ, ಸಾವೆ, ಬರಗು, ಊದಲು ಇವುಗಳನ್ನ ನಾವೆಲ್ಲೂ ಕೇಳಿಲ್ಲ. ಹಂಗಾಗಿ ನಾನು ಅದ್ರ ಬಗ್ಗೆ ತುಂಬಾ ಹೇಳ್ತೀನಿ. ನಾವು ನವಣೆನ ಯಾವಾಗ್ಲೂ ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡಬಹುದು. ಅಂದ್ರೆ ಮುಂಗಾರು ಯಾವಾಗ ಸ್ಟಾರ್ಟ್ ಆಗುತ್ತೋ ಮೇ ಅಲ್ಲಿ ಮಳೆ ಆಗಿ ಜೂನ್ ಜುಲೈಯಲ್ಲಿ ಬಿತ್ತನೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದು 95-100 ದಿನಗಳ ಕಾಲ ಅದು ಅವಧಿ ಆಗಿದ್ದು ಕಟಾವಿಗೆ ಬರುತ್ತೆ. ಅಂದ್ರೆ ಅದು 4 ಕೆಜಿ ಒಂದು ಎಕ್ಟರ್ಗೆ ಬೀಜ ಬಿತ್ತನೆಗೆ ಬೇಕಾಗುತ್ತೆ. ಮತ್ತು ಇದರ ಇಳುವರಿ 18-20 ಕ್ವಿಂಟಾಲ್ ಇರುತ್ತೆ ಒಂದು ಎಕ್ಟರ್ಗೆ. ಒಂದು ಎಕ್ಟರ್ ಅಂದ್ರೆ 2.5 ಎಕರೆಗೆ 18-20 ಕ್ವಿಂಟಲ್ ಸಿಗುತ್ತೆ. ನೆಕ್ಸ್ಟ್ ಸಾವೆ, ಸಾವೆನು ಕೂಡ ಅಷ್ಟೇ. ನಾವು ಮುಂಗಾರಲ್ಲಿ ಮಳೆ ಆದ ತಕ್ಷಣ ಜೂನ್ ಜುಲೈಯಲ್ಲಿ ಇದನ್ನ ಬಿತ್ತನೆ ಮಾಡಿ ಇದು ಕೂಡ 95-100 ದಿನಕ್ಕೆ ಕಟಾವಿಗೆ ಬರುತ್ತೆ. ಮತ್ತು ಇದರ ಬಿತ್ತನೆ ಬೀಜ ಅಂದ್ರೆ ಇದು 8-10 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ ಒಂದು ಎಕ್ಟರ್ ಪ್ರದೇಶಕ್ಕೆ, ಅಂದ್ರೆ 2.5 ಎಕರೆಗೆ. ಮತ್ತು ಇದರ ಇಳುವರಿ ಕೂಡ 18-20 ಕ್ವಿಂಟಲ್ ಇದೆ. ಮತ್ತೆ ಬರಗು, ಬರಗುನು ಕೂಡ ನಾವು ಜೂನ್ ಜುಲೈಯಲ್ಲೇ ಬಿತ್ತನೆ ಮಾಡ್ತೀವಿ. ಯಾಕಂದ್ರೆ ಮುಂಗಾರಲ್ಲಿ ನಮಗೆ ಮಳೆ ಬೀಳೋದ್ರಿಂದ ಬೆಳೆ ಚೆನ್ನಾಗಿ ಬರುತ್ತೆ. ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡಿ ಇದು 70 ದಿನಗಳಿಗೆ ಇದು ಕಟಾವಿಗೆ ಬರುತ್ತೆ. ಮತ್ತು ಇದಕ್ಕೆ 10 ಕೆಜಿ ಇದಕ್ಕೆ ಬಿತ್ತನೆ ಬೀಜ ಬೇಕಾಗುತ್ತೆ 2.5 ಎಕರೆಗೆ. ಮತ್ತೆ ಇದು ಕೂಡ 18-20 ಕ್ವಿಂಟಲ್ ಇಳುವರಿಯನ್ನು ಕೊಡುತ್ತೆ. ನೆಕ್ಸ್ಟ್ ಊದಲು, ಊದಲು ಅಷ್ಟೇ. ಇದನ್ನು ಮುಂಗಾರಲ್ಲಿ ಮಳೆ ಆದ್ಮೇಲೆ ಜೂನ್ ಜುಲೈಯಲ್ಲಿ ಬಿತ್ತನೆ ಮಾಡಿ ಇದು 85 ದಿನಗಳಿಗೆ ಕಟಾವಿಗೆ ಬರುತ್ತೆ. ಮತ್ತು ಇದಕ್ಕೂ ಕೂಡ ಅಂದ್ರೆ 2.5 ಎಕರೆಗೆ 10 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ ಮತ್ತು 18-20 ಕ್ವಿಂಟಲ್ ಇಳುವರಿಯನ್ನು ಕೊಡುತ್ತೆ. ಸಿರಿಧಾನ್ಯಗಳ ಒಂದು ಬಿತ್ತನೆ ಬೀಜ ಏನಾದರೂ ನಿಮ್ಮಲ್ಲಿ ಏನಾದರೂ ಸೀಡ್ಸ್ ಮಾಡಿ ಏನಾದರೂ ಮಾರಾಟ ಮಾಡ್ತೀರಾ? ಇಲ್ಲ, ಇದು ಇಲ್ಲಿ ಸೀಡ್ಸ್ ಅಲ್ಲಿ ಸಿಗ್ತಾ ಇಲ್ಲ. ಆದ್ರೆ ಹೊರಗಡೆ ಎಲ್ಲ ಸಿಗ್ತಾ ಇದೆ, ಹೊರಗಡೆ ಪ್ರೈವೇಟ್ ಅಲ್ಲಿ, ಇಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಇಲ್ಲ ಶಿವಮೊಗ್ಗದಲ್ಲಿ, ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಲ್ಲೆಲ್ಲ ಸಿಗ್ತಾ ಇದೆ. ಇಲ್ಲಿ ಭತ್ತ ಸಿಗುತ್ತೆ, ಅಲಸಂದಿ ಸಿಗುತ್ತೆ, ರಾಗಿ ಸಿಗುತ್ತೆ, ಮತ್ತೆ ತೋಟಗಾರಿಕೆ ಬೆಳೆಗಳಲ್ಲಿ ತೆಂಗು ಸಿಗುತ್ತೆ, ಅಡಿಕೆ ಸಸಿಗಳು, ತೆಂಗಿನ ಸಸಿಗಳು ಈ ತರ ಸಿಗುತ್ತೆ. ಇವತ್ತಿನ ದಿನದಲ್ಲಿ ಈ ಒಂದು ಸಿರಿಧಾನ್ಯ ಬೆಳೆದಂತ ರೈತರು ಯಾವ ರೀತಿಯಾದಂತಹ ಒಂದು ಇದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಬಳಕೆ ಮಾಡಬಹುದು, ಜೊತೆಗೆ ಮಾರಾಟ ಮಾಡಬಹುದು ಅಂತ ಹೇಳ್ತೀರಾ? ಇವಾಗಿನ ಕಾಲದಲ್ಲಿ ಸಿರಿಧಾನ್ಯಗಳನ್ನ ಬೆಳೆದ್ಮೇಲೆ ಅದನ್ನ ಸಂಸ್ಕರಣೆ ಮಾಡಿ ಮಾರೋದ್ರಿಂದ ನಮಗೆ ಅಧಿಕ ಲಾಭ ಸಿಗುತ್ತೆ. ಈಗ ಸಿರಿಧಾನ್ಯಗಳನ್ನ ಹಂಗೆ ಮಾರಿದ್ರೆ, ಈಗ ಭತ್ತನ ಹಂಗೆ ಮಾರಿದ್ರೆ ನಮಗೆ ಕಡಿಮೆ ಸಿಗುತ್ತೆ. ಅದೇ ಭತ್ತನ ಮೆಷಿನ್ಗೆ ಹೋಗಿ ಹಾಕಿಸ್ಕೊಂಡು ಅಕ್ಕಿ ರೂಪದಲ್ಲಿ ಮಾರೋದ್ರಿಂದ ನಮಗೆ ಜಾಸ್ತಿ ಬೆಲೆ ಹೆಂಗ್ ಸಿಗುತ್ತೋ ಅದೇ ತರ ಸಿರಿಧಾನ್ಯಗಳಲ್ಲಿ ಕೂಡ ನಾವು ಸಿರಿಧಾನ್ಯಗಳನ್ನ ಸಂಸ್ಕರಣೆ ಅಂದ್ರೆ ಮೇಲಿನ ಸಿಪ್ಪೆ ಬಿಡಿಸಿ ಅದನ್ನ ಮಾರೋದ್ರಿಂದ ನಮಗೆ ಅಧಿಕ ಲಾಭ. ಅಂದ್ರೆ ಇವಾಗ ಸಿರಿಧಾನ್ಯ 1 ಕೆಜಿಗೆ ಸಂಸ್ಕರಣೆ ಮಾಡ್ದೇನೆ ಮುಂಚಿತವಾಗಿ ಮಾರಿದ್ರೆ 20-25 ರೂಪಾಯಿ ಕೆಜಿಗೆ ಸಿಗುತ್ತೆ. ಅದೇ ಸಂಸ್ಕರಣೆ ಮಾಡಿ ನಾವು ಮಾರೋದ್ರಿಂದ ಹೊರಗಡೆ ಒಳ್ಳೆ ಶಾಪ್ ಇದೆ ಅಲ್ಲಿ ನಾವು ತಗೊಳ್ಳೋದಾದ್ರೆ ಇದನ್ನ 50-60 ರೂಪಾಯಿ ಕೆಜಿಗೆ ಸಿಗುತ್ತೆ. ಸೊ ನಾವು ಸಂಸ್ಕರಣೆ ಮಾಡೋದ್ರಿಂದ ಅದ್ರ ದುಪ್ಪಟ್ಟು ಹಣವನ್ನ ಪಡಿಬಹುದು. ನಾಣೆಯಿಂದ ನಾಣಕ್ಕಿ, ಸಾವೆಯಿಂದ ಸಾವಕ್ಕಿ ಅಂದ್ರೆ ಈ ರೀತಿ ಮಾಡ್ಕೊಂಡು ಮಾರಾಟ ಮಾಡ್ಬೇಕು ಅಂತ ಹೇಳ್ತೀರಾ. ಈಗ ಸಾವೆ ಮತ್ತು ನಾಣೆಯಿಂದ ನಾವು ಅಕ್ಕಿ ಮಾಡಿ ಮಾರಾಟ ಮಾಡೋದಂದ್ರೆ ಇವತ್ತು ಸರಿಯಾದ ಒಂದು ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ ರೈತರು. ಅವಾಗ ಎಲ್ಲಿ ಮಾರಾಟ ಮಾಡ್ಬೇಕಾಗುತ್ತೆ ಮಾರ್ಕೆಟ್ ಅಂದ್ರೆ? ಮಾರ್ಕೆಟ್ ಅಂತಂದ್ರೆ ಈಗ ನಾವು ಡೈರೆಕ್ಟ್ ಆಗಿ ಹೊರಗಡೆ ಅದನ್ನ ಯಾರು ತಗೊಳಕ್ ಬರಲ್ಲ. ಭತ್ತ ತಗೊಳಕ್ಕಾದ್ರೆ ಬ್ರೋಕರ್ಸ್ ಇರ್ತಾರೆ, ಅವ್ರು ಬಂದು ತಗೊಳ್ತಾರೆ. ಬಟ್ ಇದನ್ನ ಯಾರು ತಗೊಳಲ್ಲ. ನಾವು ಅದಕ್ಕೆ ಇದನ್ನ ಅಂಗಡಿಗಳಲ್ಲಿ ಡೈರೆಕ್ಟ್ ಆಗಿ ಹೋಗಿ, ಕಿರಾಣಿ ಅಂಗಡಿಗಳು ಇರ್ತವೆ, ಅದು ಬಿಟ್ಟು ಬೆಂಗಳೂರು ಅಂತ ಸಿಟಿಗಳಲ್ಲಿ, ಇಲ್ಲ ದಾವಣಗೆರೆ, ಚಿತ್ರದುರ್ಗ ಸಿಟಿಗಳಲ್ಲಾದ್ರೆ ಒಳ್ಳೊಳ್ಳೆ ಶಾಪ್ಗಳು ಇರ್ತಾವಲ್ಲ, ಅಲ್ಲಿ ಹೋಗಿ ನಾವು ಕೆಜಿ ಪ್ಯಾಕೆಟ್ ಮಾಡಿ ಮಾರೋದ್ರಿಂದ ನಮಗೆ ಒಳ್ಳೆ ಲಾಭ ಇದೆ. ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಹೆಚ್ಚು ಆದಾಯ ತಗೋಬಹುದು ಅಂತ ಹೇಳ್ತೀರಾ. ಈಗ ಸಾಕಷ್ಟು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಇದಾವೆ. ಆ ಒಂದು ಗುಂಪುಗಳು ಈ ರೀತಿ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡಿದ್ರೆ ಆರ್ಥಿಕವಾಗಿ ಸಬಲರಾಗಬಹುದು ಅಂತ ಹೇಳ್ತೀರಾ? ಹೌದು, ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ಕಾಯಿಲೆ ಒಳಗಾದವರು ತುಂಬಾ ಜನ ಇದ್ದಾರೆ, ಅವರು ಬೇರೆ ಏನು ತಿನ್ನಕ್ ಆಗಲ್ಲ. ಹಂಗಾಗಿ ಸಿರಿಧಾನ್ಯಗಳಿಂದ ಮಾಡಿದ ನವಣೆ ಚಕ್ಲಿ, ನವಣಕ್ಕಿದು ಹಪ್ಪಳ, ರಾಗಿ ಚಾಕ್ಲೇಟ್ ಅಂತ ಬರುತ್ತೆ, ರಾಗಿ ಹಪ್ಪಳ, ಸಾವೆ ರೊಟ್ಟಿ, ರಾಗಿ ರೊಟ್ಟಿ ಅಂದ್ರೆ ಮಹಿಳೆಯರು ಮನೆಯಲ್ಲಿ ಇರ್ತಾರಲ್ವಾ, ಅವ್ರು ಈ ತರ ಮಾಡಿ ಅದನ್ನ ಮಾರೋದ್ರಿಂದ ಅವರಿಗೂ ಅಧಿಕ ಲಾಭ ಆಗುತ್ತೆ. ಆಮೇಲೆ ಮಾಮೂಲಿ ಬೆಲೆಗಿಂತ ಇದನ್ನ ಜಾಸ್ತಿ ಬೆಲೆಗೂ ಮಾರ್ಬೋದು. ಯಾಕೆಂದ್ರೆ ಇದನ್ನ ತಗೋರೆಲ್ಲ ಶ್ರೀಮಂತರು ಇರ್ತಾರೆ, ಯಾಕಂದ್ರೆ ರೋಗ ಜಾಸ್ತಿ ಶ್ರೀಮಂತರಿಗೆ ಬರ್ತಿದೆ ಬಡವರಿಗಿನ. ಸೊ ಹಾಗಾಗಿ ಇದನ್ನ ತುಂಬಾ ಅವರ ತಗೊಳ್ಳೋದ್ರಿಂದ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಅವ್ರು ಕೊಟ್ಟು ತಗೋಳೋ ತರ ಇರ್ತಾರೆ. ಹಂಗಾಗಿ ಇದನ್ನ ಮಾರೋದ್ರಿಂದ ಒಳ್ಳೆ ಲಾಭ ಇದೆ. ಅವರು ಸ್ವಲ್ಪ ಆಸಕ್ತಿ ಪಟ್ಟು ಕಷ್ಟಪಟ್ಟು ಮಾಡ್ಬೇಕಂತ ಹೇಳ್ತೀರಾ? ಹೌದು, ಯಾಕೆಂದ್ರೆ ಇದನ್ನ ಸಂಸ್ಕರಣೆನೆ ಇದರಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್. ಹಾಗಾಗಿ ಇದನ್ನ ಜನ ಬೆಳೀತಾ ಇಲ್ಲ, ಅದು ತುಂಬಾ ದುಬಾರಿ ಆಗತ್ತೆ ಅಂತ. ಸಂಸ್ಕರಣೆ ಮಾಡೋದು ಹಳ್ಳಿ ಜನಗಳಿಗೆ ಜಾಸ್ತಿ ಗೊತ್ತು ಸಿಟಿ ಜನಗಳಿಗಿಂತ. ಸೊ ಹಳ್ಳಿ ಜನಗಳು ಇದನ್ನ ಸಂಸ್ಕರಣೆ ಮಾಡಿ ಮಾರೋದ್ರಿಂದ ತುಂಬಾ ಲಾಭ ಇದೆ. ಈಗ ರಾಗಿ ಅಂತಂದ್ರೆ ರಾಗಿಯಲ್ಲಿ ಏನೇನು ಐಟಮ್ ಮಾಡಿ ಮಾರಾಟ ಮಾಡಬಹುದು ಅಂತ ಹೇಳ್ತೀರಾ? ರಾಗಿನ ಹಿಟ್ಟು ಮಾಡಿ ಅದರಿಂದ ಮಾಲ್ಟ್ ಮಾಡ್ಕೊಳ್ತಾರೆ, ಮತ್ತೆ ರಾಗಿ ರೊಟ್ಟಿನ ಮಾಡಿ ಮಾರ್ಬೋದು, ರಾಗಿಲಿ ಹಪ್ಪಳ ಮಾಡ್ತಾರೆ, ರಾಗಿಲಿ ಚಾಕ್ಲೇಟ್ಸ್ ಅಂತ ಬರ್ತಿದಾವ ಈಗ, ರಾಗಿ ಚಾಕ್ಲೇಟ್ಸ್, ರಾಗಿ ಬಿಸ್ಕೆಟ್ಸ್, ಇದನ್ನ ಜಾಸ್ತಿ ಮಾಡಿ ಮಾರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಒಳ್ಳೇದು. ರಾಗಿ ಬಿಸ್ಕೆಟ್ಸ್, ರಾಗಿ ಚಾಕ್ಲೇಟ್ಸ್, ಈಗ ಮಾಮೂಲಿ ಮಕ್ಕಳೆಲ್ಲ ಏನ್ ಬೆಳ್ತಾರೆ ಚಾಕ್ಲೇಟ್ ಅಂದ ತಕ್ಷಣ ಡೈರಿ ಮಿಲ್ಕ್ ಈ ತರ ಹೋಗ್ತಾರೆ, ಬಟ್ ರಾಗಿ ತಿನ್ನೋದು ಒಳ್ಳೇದಕ್ಕಿಲ್ಲ. ಹಂಗಾಗಿ ರಾಗಿ ಚಾಕ್ಲೇಟ್ ನ ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ. ಹರಕ, ಇದು ಹರಕದ ಪಾಯಸ ಅಂತ ಹೇಳಿ ಮಾಡ್ತಾರೆ, ಅಂದ್ರೆ ಅದನ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಅದಕ್ಕೆ ಹಾಲು ಮತ್ತೆ ಬೆಲ್ಲ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಅದರಿಂದ ಪಾಯಸ ಅಂತ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ ಹರಕದ ಪಾಯಸ, ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈಗ ಬರಗು ಅಂತಂದ್ರೆ ಆ ಒಂದು ಸಿರಿಧಾನ್ಯದಲ್ಲಿ ಏನೇನು ಐಟಮ್ ಮಾಡಿ ನಾವು ಉಪಯೋಗ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಬರಗುಲಿ ಇಡ್ಲಿ ಮಾಡ್ತಾರೆ, ಇವಾಗ ಅಕ್ಕಿದು ಇಲ್ಲಿ ಇಡ್ಲಿ ಮಾಡ್ತಾರೋ ಆ ತರ ಬರಗುಲಿ ನಾವು ಅಕ್ಕಿ ಎಷ್ಟಾಗ್ತೀವೋ ಅಂದ್ರೆ ಬರಗು ಮತ್ತೆ ಅಕ್ಕಿ, ಅಕ್ಕಿ ಎಷ್ಟಾಗ್ತೀವೋ ಅದ್ರ ಬದಲು ಅರ್ಧ ಪ್ರಮಾಣ ಬರಗು ಮತ್ತೆ ಅರ್ಧ ಪ್ರಮಾಣ ಅಕ್ಕಿ ಹಾಕಿ ಅದರಿಂದ ಇಡ್ಲಿ ಮಾಡೋದ್ರಿಂದ ಇವಾಗ ಜನ ಬೆಳಗ್ಗೆ ಇದ್ದ ತಕ್ಷಣ ಅವಳು ಫುಡ್ ಏನು ತಿನ್ನೋದೇ ಇಲ್ಲ, ಜನ ಜಾಸ್ತಿ ಇಡ್ಲಿ ಇಡ್ಲಿ ಈ ತರ ಅಂತಾರೆ. ಸೊ ಇದು ಸಿರಿಧಾನ್ಯದಿಂದಲೂ ಕೂಡುವುದ್ರಿಂದ ಇದು ಬೆಳಗಿನ ತಿಂಡಿಗೆ ಇದು ತುಂಬಾ ಒಳ್ಳೇದು. ಇವತ್ತು ಎಷ್ಟೋ ಜನಕ್ಕೆ ಅಂದ್ರೆ ಈ ಒಂದು ನೆಲ್ಲಕ್ಕಿ ಅಂತ ನಾವ್ ಏನ್ ಹೇಳ್ತೀವಿ ಭತ್ತದಲ್ಲಿ ಬರತಕ್ಕಂತ ನೆಲ್ಲಕ್ಕಿ ಅನ್ನ ಅಂದ್ರೆ ಪ್ರತಿಯೊಬ್ಬರಿಗೆ ಅದು ಹೀಗೆ ಇರುತ್ತೆ ಅಂತೇಳಿ ತಮ್ಮ ಒಂದು ಮೆದುಳಿಗೆ ಅದು ಕ್ಲಾಶ್ ಆಗುತ್ತೆ. ಅನ್ನ ಅಂದ್ರೆ ಹಂಗೆ ತಕ್ಷಣ ಜ್ಞಾಪಕಕ್ಕೆ ಬರುತ್ತೆ ಅಂದ್ರೆ ಈ ಸಿರಿಧಾನ್ಯಗಳು ಅಂತಂದ್ರೆ ಇವತ್ತು ಎಷ್ಟೋ ಜನ ರಾಗಿ ನೋಡಿರ್ಬೋದು, ನವಣೆ ನೋಡಿರ್ಬೋದು, ಕೆಲವು ಭಾಗದಲ್ಲಿ ಸಾವೆ ನೋಡಿರ್ಬೋದು, ಈ ಆರಕ ಬರಗು ಇಂಥವೆಲ್ಲ ಸಾಕಷ್ಟು ಜನ ನೋಡಿಲ್ಲ ಅಂದ್ರೆ ತಪ್ಪಾಗ್ಲಾರ್ದಲ್ವಾ? ಹೌದು, ಈವಾಗಿನ ಕಾಲದಲ್ಲಿ ಯಾಕೆಂದ್ರೆ ಬರೀ ರಾಗಿ ಒಂದು ಎಲ್ರಿಗೂ ಗೊತ್ತಿರುತ್ತೆ, ಯಾಕೆಂದ್ರೆ ಅದನ್ನ ತುಂಬಾ ಬೆಳೀತಾ ಇದಾರೆ ಅನ್ನೋದೊಂದು ಬಿಟ್ರೆ, ಮತ್ತೆ ಜೋಳನೂ ಅಷ್ಟೇ ಹಳ್ಳಿ ಕಡೆ ಜೋಳದ ರೊಟ್ಟಿ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಷ್ಟೇ, ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಸಿರ್ಸಿ ಉಡುಪಿ ಆ ಕಡೆ ಹೋದ್ರೆ ಜೋಳದ ರೊಟ್ಟಿನೂ ಅಷ್ಟೊಂದು ಗೊತ್ತಿಲ್ಲ ಅವರಿಗೆ. ಆಮೇಲೆ ರಾಗಿನೂ ಅಷ್ಟೇ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ರಾಗಿನೂ ಅಷ್ಟೊಂದಾಗಿ ಗೊತ್ತಿಲ್ಲ ಯಾರಿಗೂ. ಆ ಕಡೆ ಬೆಳೆಯುವ ಕೆಲವೊಂದು ಸಿರಿಧಾನ್ಯಗಳು ಮತ್ತೆ ಈ ಕಡೆ ಬೆಳೆಯುವ ಕೆಲವೊಂದು ಸಿರಿಧಾನ್ಯಗಳು ಜಾಸ್ತಿ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ನಾವಿವತ್ತು ನೋಡಿದಾಗ ಸಾಕಷ್ಟು ಈ ಒಂದು ಸಿರಿಧಾನ್ಯಗಳ ಬಗ್ಗೆ ನಮ್ಮ ಕೃಷಿಕರಿಗೆ ಗೊತ್ತಿಲ್ಲ ಅಂದ್ರೆ ಅವರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತವೆ, ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಬಹುದು ಈ ಒಂದು ಸಿರಿಧಾನ್ಯಗಳ ಬಳಕೆಯಿಂದ ಅಂತೇಳಿ ಸಾಕಷ್ಟು ಮಾಹಿತಿ ಕೊಟ್ರೆ ಸಿರಿಧಾನ್ಯಗಳಲ್ಲಿರ್ತಕ್ಕಂತ ಒಂದು ಪೋಷಕಾಂಶಗಳ ಬಗ್ಗೆ ಮತ್ತು ಅದರ ಬೆಳೆಯ ಒಂದು ಬಗ್ಗೆ ಸಾಕಷ್ಟಿಂದ ನಮ್ಮ ರೈತರಿಗೆ ಮಾಹಿತಿ ಬೇಕು ಅಂತಂದ್ರೆ ಯಾವ ರೀತಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಆಗಿರ್ಬೋದು, ಯಾವ ರೀತಿ ಅವರಿಗೆ ತಿಳಿಯಾಗಬೇಕು ಅಥವಾ ಪ್ರಚಾರ ಮಾಡಬೇಕು ಅಂತ ಹೇಳ್ತೀರಾ? ನಾವು ಇವಾಗ ಇದನ್ನ ಮೇನ್ ಇದನ್ನ ಪ್ರಚಾರ ಮಾಡಬೇಕು ಜನಗಳಿಗೆ ಅಂತಂದ್ರೆ ಬೀಜಗಳನ್ನ ನಾವೇ ಕೊಟ್ಟು ಅವರಿಗೆ ಬೆಳೆಯೋ ಕೇಳೋದ್ರಿಂದ ಅವರಿಗೂ ಗೊತ್ತಾಗುತ್ತೆ ಇದರಿಂದ ಏನೇನು ಉಪಯೋಗ ಆಗುತ್ತೆ, ಇದನ್ನ ಮಾರೋದ್ರಿಂದ ಏನಾಗುತ್ತೆ ಅಂತ. ಆಮೇಲೆ ಇದರಲ್ಲಿ ಸಂಸ್ಕರಣೆದು ಒಂದು ಮೇನ್ ಅದೇ ಒಂದು ಪ್ರಾಬ್ಲಮ್ ಇರೋದ್ರಿಂದ ಸಂಸ್ಕರಣಾ ಮೆಷಿನ್ಗಳು ಇವಾಗ ಬರ್ತಿದಾವೆ. ಸೊ ಅಟ್ ಲೀಸ್ಟ್ ಒಂದು ತಾಲೂಕಿಗೆ ಒಂದು ಈ ತರ ಸಂಸ್ಕರಣಾ ಮೆಷಿನ್ಗಳನ್ನ ವಿಡೋದ್ರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಹೋಗಿ ಮಾಡಿಸ್ಕೊಂಡ್ ಬರೋದು. ಆಮೇಲೆ ಅದಕ್ಕೆ ಎಲ್ಲರೂ ಯೂಸ್ ಮಾಡೋದ್ರಿಂದ ಕಡಿಮೆ ದರದಲ್ಲಿ ಅವರಿಗೆ ಸಂಸ್ಕರಣ ಆಗುತ್ತೆ, ಅವಾಗ ಅವರು ತುಂಬಾ ಬೆಳೆ ಇಷ್ಟಪಡ್ತಾರೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಸಾಕಷ್ಟು ಜನ ನಮ್ಮ ಕೃಷಿಕರು ಮುಂದೆ ಬರಲಿ ಈ ಒಂದು ಸಿರಿಧಾನ್ಯಗಳ ಬೆಳೆಯಕ್ಕೆ ಅಂತೇಳಿ ಸಾಕಷ್ಟು ಸರ್ಕಾರ ಒಂದು ಪ್ರೋತ್ಸಾಹ ಕೊಡ್ತಾ ಐತಿ. ಇವತ್ತೊಂದು ಎಕರೆ ಬೆಳೆದ್ರೆ ಇಂತಿಷ್ಟು ಅಂತೇಳಿ ಅವರಿಗೆ ಹಣ ಕೊಡ್ತಾ ಇದಾರೆ, ಆದ್ರೂ ಹೆಚ್ಚು ಹೆಚ್ಚು ನಮ್ಮ ಕೃಷಿಕರು ಮುಂದೆ ಬರ್ತಾ ಇಲ್ಲ. ಹೌದು, ಯಾಕೆಂದ್ರೆ ಕೃಷಿಕರಿಗೆ ಮೇನ್ ಅಂತಂದ್ರೆ ಅವ್ರಿಗೇನು ಅಂದ್ರೆ ಅದನ್ನ ಮಾರೋದ ಹೆಂಗೆ ಪ್ರಾಬ್ಲಮ್. ಯಾರು ಇವಾಗ ಮೊದ್ಲಾದ್ರೆ ತರಕಾರಿ ಬೆಳೆದವ್ರು ಸಂತೆಲ್ ಕೂತ್ ಮಾರ್ತಿದ್ರು, ಬಟ್ ಈಗಿನ ಜನ ಆತರ ಇಲ್ಲ, ಬೆಳೆದನ್ನ ಯಾರೋ ಬೆಳೆದು ಬಂದು ಅಲ್ಲೇ ಬಂದು ತಗೊಂಡು ಹೋಗ್ಬೇಕು ಈ ತರ ತುಂಬಾ ಅನ್ಕೊಳ್ತಾ ಇದಾರೆ. ಸೊ ಹಾಗಾಗಿ ಅದನ್ನ ಮಾರಕ್ ಆಗ್ತಾ ಇಲ್ಲ. ಆದ್ರೆ ಅದನ್ನ ಸಂಸ್ಕರಣೆ ಮಾಡಿ ಅಂಗಡಿಗಳಿಗೆ ಹೋಗಿ ಈ ತರ ಪ್ಯಾಕ್ ಮಾಡಿ ಮಾರೋದ್ರಿಂದ ಒಳ್ಳೆ ಲಾಭ ಇದೆ, ಆತರ ಮಾಡ್ಬೇಕು ಅಂತ ಹೇಳ್ತೀನಿ. ಬೆಳೆದು ಸಂಸ್ಕರಣೆ ಮಾಡಿ ಮಾರೋ ಅಷ್ಟು ತಾಳ್ಮೆ ನಮ್ಮ ಕೃಷಿಕರಲ್ಲಿ ಇಲ್ಲ. ಹೌದು, ಅದೇ ಕೃಷಿಕರಿಗೆ ಮೇನ್ ಅವ್ರಿಗೆ ನಷ್ಟ ಆಗ್ತಿರೋದೇ ಅಲ್ಲಿ. ಕಡಿಮೆ ರೇಟ್ ಆದ್ರೂ ಪರವಾಗಿಲ್ಲ, ಬೆಳೆದ ತಕ್ಷಣ ಓಡಿದ್ರೆ ಸಾಕಪ್ಪ, ಎಷ್ಟೋ ದುಡ್ಡು ಬಂದ್ರೆ ಅದರಲ್ಲೇ ನಾವು ಬದುಕೊಳ್ತೀವಿ ಅನ್ನೋರೇ ತುಂಬಾ ಜಾಸ್ತಿ ಆಗಿದ್ದಾರೆ. ಆತರ ಅನ್ಕೋಬಾರ್ದವ್ರು ಯಾವಾಗ್ಲೂ, ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ಮೌಲ್ಯವರ್ಧನೆಗೆ ಜಾಸ್ತಿ ಬೆಲೆ ಆಗೋದ್ರಿಂದ ಅದನ್ನ ಬೆಳೆದ ಮೇಲೆ ಸಂಸ್ಕರಣೆ ಮಾಡಿ ಮಾರೋದ್ರಿಂದ ಅವ್ರಿಗೆ ಒಳ್ಳೆ ಲಾಭ ಅಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಈಗ ನಾವು ಕೆಲವು ಕೃಷಿಕರು ಕೇಳ್ತಾ ಇರ್ತೀವಿ ಮೆಕ್ಕೆಜೋಳ ಬೆಳೆಯುವಂತದನ್ನ, ಯಾಕಪ್ಪ ನಾನು ಮೆಕ್ಕೆಜೋಳ ಬೆಳೀತಾ ಇದೀಯ, ಬೇರೆ ಎಲ್ಲ ಈ ಸಿರಿಧಾನ್ಯಗಳು ಸಾಕಷ್ಟು ಅದಾವೆ, ರಾಗಿ ಬೆಳಿ, ನವಣೆ ಬೆಳಿ, ಸಾವೆ ಬೆಳಿ ಅಂತ ಹೇಳಿದ್ರೆ ಸರ್ ಅದರಲ್ಲಿ ಸಾಕಷ್ಟು ಖರ್ಚು ಸರ್, ಅದನ್ನ ಒಕ್ಕಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗೆಲ್ಲ ಕಟಾವು ಯಂತ್ರಗಳು ಬಂದವೆ, ಒಕ್ಕಣೆ ಮಾಡುವ ಯಂತ್ರಗಳು ಬಂದವೆ, ಆದ್ರೂ ರೈತರು ಮುಂದೆ ಬರ್ತಾ ಇಲ್ಲ. ಹೌದು, ಈಗ ಜನ ಜಾಸ್ತಿ ಮೆಕ್ಕೆಜೋಳ ಆದ್ರೆ ಮೆಷಿನ್ಗೆ ಹಾಕ್ಬಿಟ್ರೆ ಫುಲ್ ಹಂಗೆ ನಮ್ಗೆ ಕಾಯಿ ಬರುತ್ತೆ, ಕಾಯಿ ಬಂದ ತಕ್ಷಣ ಮಾರ್ಬೋದು ಅಂತಾರೆ. ಆದ್ರೆ ಅವಾಗಿನ ಕಾಲದಲ್ಲಿ ಸಿರಿಧಾನ್ಯಗಳನ್ನಾದ್ರೆ ಒಕ್ಕಣೆ ಮಾಡಿ ಅದು ಎತ್ತಿಲಿ ತೋರಿಸ್ಬಿಟ್ಟು ಅದನ್ನ ಬಿಡಿಸಿ ಮಾರ್ಬೇಕಾಗ್ತಿತ್ತು. ಈಗಿನ ಕಾಲದಲ್ಲಿ ಆ ತರ ಇಲ್ಲ, ಅದನ್ನ ಒಕ್ಕಣೆ ಮಾಡೋದಕ್ಕೆ ಮೆಷಿನ್ಗಳು ಬಂದಿದಾವೆ, ಆದ್ರೆ ಅವು ಪ್ರಚಲಿತದಲ್ಲಿ ಇಲ್ಲ ಅಷ್ಟೇ. ಸೊ ಹಾಗಾಗಿ ಜನಗಳಿಗೆ ಕಷ್ಟ ಆಗ್ತಿರ್ಬೋದು, ಬಟ್ ಎಲ್ಲರೂ ಇದನ್ನ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ಸಂಖ್ಯೆನೂ ಜಾಸ್ತಿ ಆಗಿ ಮೆಷಿನ್ಗಳು ಬಂದ್ರೆ ಒಕ್ಕಣೆಗೂ ತುಂಬಾ ಈಸಿ ಆಗುತ್ತೆ. ಈಗ ಮೊದಲೆಲ್ಲ ಯಂತ್ರಗಳು ಇದ್ದಲ್ಲ, ಒಕ್ಕಣೆ ಮಾಡುವ ಯಂತ್ರ ಇದ್ದಲ್ಲ, ಕಟಾವ್ ಯಂತ್ರ ಇದ್ದಲ್ಲ, ಅವಾಗೆಲ್ಲ ನಮ್ಮ ಕೃಷಿಕರಿಗೆ ಕಷ್ಟ ಆಗ್ತಾ ಇತ್ತು. ಕೂಲರ್ ನಿಟ್ಟು ಕೊಯ್ದು ಕಟಾವ್ ಮಾಡಿಸಿ ಕಣದ ತಂದು ಏರ್ತಾ ಇದ್ರು ಕರದಲ್ಲೆಲ್ಲ. ಈಗ ನೆಲ ಎಲ್ಲ ಸಾರಿ ಅದನ್ನೆಲ್ಲ ರೋಣಲ್ಲಿ ಹೊಡಿತಾ ಇದ್ರು, ಅವಾಗೆಲ್ಲ ಸಾಕಷ್ಟು ಕಲ್ಲು ಮಣ್ಣು ಹಾಕ್ತಾ ಇದ್ವು, ಅವು ಬೇರ್ಪಡಿಸ ತುಂಬಾ ಕಷ್ಟ ಅಂತ ಹೇಳ್ತಿದ್ರು. ಅಂದ್ರೆ ಈಗ ಆ ಒಂದು ಕಷ್ಟದ ಪದ್ಧತಿ ಇಲ್ಲ. ಹೌದು, ಇವಾಗ ಏನೂ ಇಲ್ಲ, ಇವಾಗ ಒಂದು ಮೆಷಿನ್ ಬಂದಿದೆ ಅಲ್ಲಿ ನಮ್ದ್ರಲ್ಲೇ ಇದೆ ಬೀಜ ಸಂಸ್ಕರಣಾ ಘಟಕದಲ್ಲಿ, ಆದ್ರೆ ಅದು ಜನಗಳಿಗೆ ಯೂಸ್ ಮಾಡಕ್ ಕೊಡಲ್ಲ. ಬಟ್ ಒಂದ್ಸತಿ ನೀವು ಅದನ್ನ ಅದ್ರ ಮೇಲೆ ನಿಮ್ದು ಏನೇ ಬೀಜಗಳನ್ನಾದ್ರೂ ಹಾಕಿರ್ಬೋದು, ಅದು ಏನೇ ಅದ್ರಲ್ಲಿ ಕಲ್ಲು ಕಸ ಮಣ್ಣು ಏನೇ ಇದ್ರೂ ಎಲ್ಲದನ್ನು ತೆಗೆದು ಲಾಸ್ಟಿಗೆ ನಮಗೆ ಒಂದ್ ದಿನದಲ್ಲಿ ಏನಿಲ್ಲ ಅಂದ್ರೂ ಒಂದ್ 5-6 ಕ್ವಿಂಟಲ್ ಅದು ಮಿನಿಮಮ್ ನಾವು ಸಂಸ್ಕರಣೆ ಮಾಡಬಹುದು. ಅಷ್ಟು ಈಸಿಯಾಗಿ ನಾವು ಅದನ್ನ ಕಲ್ಲು ಮಣ್ಣು ಎಲ್ಲ ಸಪರೇಟ್ ಮಾಡಬಹುದು. ಈ ತರ ಸಿಗ್ತಾ ಇದೆ, ಇದು ಇನ್ನು ಸ್ವಲ್ಪ ದಿನದಲ್ಲಿ ರೈತರಿಗೂ ಈ ತರ ಸಂಸ್ಕರಣಾ ಮೆಷಿನ್ಗಳು ಲಭ್ಯ ಆಗ್ತವೆ. ಸೊ ಹಂಗಾಗಿ ಪ್ರಾಬ್ಲಮ್ ಏನಿಲ್ಲ, ಬೆಳಿಬಹುದು. ಈಗ ಸಿರಿಧಾನ್ಯ ಬೆಳೆಯೋದ್ರಿಂದ ಮಾನವಕ್ಕೂ ಕಷ್ಟ ಎಲ್ಲ ಉಪಯೋಗ ಇದೆ, ಸಾಕಷ್ಟು ಪೋಷಕಾಂಶಗಳು ಇದ್ದಾವೆ, ಅದನ್ನ ನಾವು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಇದೊಂದೇ ಅಲ್ಲ ನಮಗೆ ಲಾಭ. ಈ ಒಂದು ಸಿರಿಧಾನ್ಯ ಬೆಳೆಯೋದ್ರಿಂದ ಅಂದ್ರೆ ಕೃಷಿಗೆ ಬೆನ್ನೆಲುಬು ಆಗಿರುವಂತಹ ಈ ಒಂದು ಹೈನುಗಾರಿಕೆ ಅಂತ ನಾವ್ ಏನ್ ಹೇಳ್ತೀವೋ, ಇವತ್ತು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಹೈನುಗಾರಿಕೆ ಜೊತೆಗಿರಬೇಕಾಗುತ್ತೆ. ಯಾಕಂತಂದ್ರೆ ಕೃಷಿಯಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಬೆಳೆಗಳನ್ನು ಬೆಳಿಬೇಕಂತಂದ್ರೆ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ ಬೇಕಂತಂದ್ರೆ ನಾವು ಇವತ್ತು ಹೈನುಗಾರಿಕೆ ಮಾಡಲೇಬೇಕಾಗುತ್ತೆ. ಇಂಥ ಒಂದು ಹೈನುಗಾರಿಕೆಯನ್ನ ಮಾಡ್ಲಿಕ್ಕೆ ಹಸುಗಳಿಗೆ ದನಕರುಗಳಿಗೆ ಎಮ್ಮೆಗಳಿಗೆಲ್ಲ ಸಾಕಷ್ಟು ಒಂದು ಮೇವು ಇದರಿಂದ ಸಿಗುತ್ತೆ. ಹೌದು, ಏಕೆಂದ್ರೆ ಈ ಭತ್ತದಲ್ಲಿ ನೋಡಿದ್ರೆ ಯಾರು ಮೆಕ್ಕೆಜೋಳದ ಮೇವಿಗಿಂತ ಭತ್ತದ ಮೇವನ ಆಕಳುಗಳು ಎಮ್ಮೆಗಳು ತುಂಬಾ ಚೆನ್ನಾಗಿ ತಿಂತವೆ. ಹಂಗೇನೆ ಇದ್ರ ಮೇವು ಕೂಡ ತುಂಬಾ ಏನು ಸಾಫ್ಟ್ ಇರುತ್ತೆ, ತುಂಬಾ ತೆಳ್ಳಗಿರುತ್ತೆ. ಹಂಗಾಗಿ ಅದು ಅಷ್ಟೊಂದು ಇದು ಮೆಕ್ಕೆಜೋಳದ ಅಷ್ಟು ಗಟ್ಟಿಯಾಗಿ ಬರ್ದೇ ಇದ್ರು ತುಂಬಾ ತೆಳುವಾಗಿರೋದ್ರಿಂದ ಇದ್ರ ಮೇವು ತುಂಬಾ ರುಚಿಕರವಾಗಿರುತ್ತೆ ದನಗಳಿಗೆ. ಹಾಗಾಗಿ ಇದು ಮನುಷ್ಯರ ಆರೋಗ್ಯಕ್ಕಿಂತ ದನಗಳಿಗೂ ಅಷ್ಟೇ ಆರೋಗ್ಯಕರ ಮೇವಾಗಿರುತ್ತೆ. ಮತ್ತೆ ಇದರ ಬೇರುಗಳು ಏನಿರುತ್ತಲ್ಲ ಅದನ್ನ ನಾವು ನೆಲದಲ್ಲೇ ಬೆಳೆಯೋದ್ರಿಂದ ಇದು ಸತ ನೆಲದಲ್ಲಿ ಕೊರೆತು ಭೂಮಿಗೆ ಒಳ್ಳೆ ಫಲವತ್ತತೆ ಕೊಡುತ್ತೆ. ಮತ್ತೆ ನಾವು ಮುಂದೆ ಏನ್ ಬೆಳೆಗಳನ್ನ ಬೆಳಿಬಹುದು ಅದರಲ್ಲಿ ಅವು ಕೂಡ ಗೊಬ್ಬರ ಸ್ವಲ್ಪ ಕಡಿಮೆ ಹಾಕಿದ್ರು ಚೆನ್ನಾಗ್ ಬರುತ್ತೆ ಇದರ ಬೇರಿನ ಕೊರೆತು ಫಲವತ್ತತೆ ಇರೋದ್ರಿಂದ. ಹೈನುಗಾರಿಕೆಯಿಂದಲೂ ಸಾಕಷ್ಟು ಲಾಭ ಇದೆ ನಮಗೆ, ಕಡಿಗೆ ಮಾತ್ರ ಸಿಗುತ್ತೆ, ದಿನನಿತ್ಯ ನಮಗೆ ಬೇಕಾದಂತ ಆರೋಗ್ಯಕ್ಕೆ ಬೇಕಾದಂತ ಹಾಲು ಮೊಸರು ಇವೆಲ್ಲ ಸಿಗ್ತಾವೆ. ಹೌದು, ಇವಾಗ ಕೃಷಿಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಹೈನುಗಾರಿಕೆಗೂ ನಾವು ಅಷ್ಟೇ ಒತ್ತನ್ನ ಕೊಡ್ಬೇಕಾಗಿದೆ. ಯಾಕಂದ್ರೆ ಕೃಷಿಯಲ್ಲಿ ನಮಗೆ 6 ತಿಂಗಳು ಕಾಯ್ಬೇಕಾಗುತ್ತೆ ನಾವು ನಮಗೆ ಲಾಭ ಬರಬೇಕು ಅಂದ್ರೆ. ಆದ್ರೆ ಹೈನುಗಾರಿಕೆಲ್ಲ ಹಂಗಲ್ಲ, ತಿಂಗಳಾದ ತಕ್ಷಣ ನಾವು ಸಂಬಳ ತಗೊಳ್ಳೋ ತರ ದುಡ್ಡು ಎಣಿಸ್ಕೋಬಹುದು, ಹಾಲನ್ನ ಮಾರ್ಬೋದು, ಮೊಸರು ಮಾರ್ಬೋದು. ಈಗಿನ ಮನೆಯಲ್ಲಿ ಹೆಣ್ಮಕ್ಳು ಬೆಣ್ಣೆನೂ ಮಾರ್ತಾರೆ, ಮಜ್ಜಿಗೆ, ಈ ತರ ಸ್ವಲ್ಪ ಸಿಟಿ ಹತ್ರ ಇರೋ ರೋಗಗಳಲ್ಲಿ ಇದನ್ನೆಲ್ಲ ಮಾರೋದ್ರಿಂದ ಆರಾಮಾಗಿ ದಿನಕ್ಕೆ ಇಷ್ಟು ಲಾಭ ಅಂತ ಬರ್ತಾ ಹೋಗುತ್ತೆ. ಸೊ ಈಗಿನ ಕೃಷಿಕರು ಹೈನುಗಾರಿಕೆ ಮಾಡೋದ್ರಿಂದ ಬರೀ ಕೆಲಸದಲ್ಲಿರೋ ತಿಂಗಳ ಸಂಬಳ ಅಲ್ಲ, ಕೃಷಿಕರು ತಿಂಗಳ ಸಂಬಳವನ್ನ ಎಣಿಸಬಹುದು, ಆ ತರ ಆಗಿದೆ ಹೈನುಗಾರಿಕೆಯಿಂದ. ಇವತ್ತು ಮಳೆಗಾಲ ಸಾಕಷ್ಟು ಕಡಿಮೆ ಆಯ್ತು, ಈ ಬೆಳೆ ಫೇಲಾಯ್ತು ಅಂದ್ರೂ ಈ ಹೈನುಗಾರಿಕೆ ಯಾವತ್ತು ರೈತರನ್ನ ಕೈಬಿಟ್ಟಿಲ್ಲ. ಹೌದು, ಹೈನುಗಾರಿಕೆ ಏಕೆಂದ್ರೆ ನಾವು ಸಿರಿಧಾನ್ಯಗಳನ್ನ ಎಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂದ್ರೆ ಚಿತ್ರದುರ್ಗ ಪ್ರದೇಶಗಳಲ್ಲಿ ಸ್ವಲ್ಪ ಕಡಿಮೆ ಮಳೆ ಬೀಳದಲ್ಲೂ ನಾವು ಇದನ್ನ ಬೆಳ್ಕೊಳ್ತೀವಿ. ಇವಾಗ ನಮಗೆ ಬೇರೆ ಬೆಳೆಗಳಾದ್ರೆ ಸ್ವಲ್ಪ ಕೈ ಕೊಟ್ಟರು ಇದರಿಂದ ನಮಗೆ ಮೇವು ಸಿಗುತ್ತೆ. ಸೊ ನಾವು ಹೈನುಗಾರಿಕೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಇದನ್ನ ನಾವು ಬೆಳಿಬಹುದು ಆರಾಮಾಗಿ. ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನಾವು ಹೈನುಗಾರಿಕೆನ ಎಲ್ಲಿ ಹಾಕೊಂಡಿರ್ತೀವೋ ಅದ್ರ ಜೊತೆ ಇದನ್ನ ನಾವು ಬೆಳೆಯೋದ್ರಿಂದ ಹೈನುಗಾರಿಕೆಗೆ ಮೇವು ಆಗುತ್ತೆ. ಮತ್ತೆ ಇಳುವರಿ ಅಂತೂ ಅಷ್ಟೊಂದು ಬಂದಿಲ್ಲ, ಮಳೆ ಆಗಿಲ್ಲ ಅಂತಂದ್ರೂ ಸ್ವಲ್ಪ ನಾವು ಇಳುವರಿ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ಸಿರಿಧಾನ್ಯಗಳನ್ನ ನಾವು ಬೆಳ್ಕೋಬಹುದು. ಈಗ ಅಲ್ಪ ಸ್ವಲ್ಪ ಜಮೀನಿದ್ದಂತವ್ರು ಅಂದ್ರೆ ಸಣ್ಣ ರೈತರು 1 ಎಕರೆ 2 ಎಕರೆ ಇರುವಂತವ್ರು ಅಂದ್ರೆ ಈ ಒಂದು ಸಿರಿಧಾನ್ಯಗಳನ್ನ ಅಕ್ಕಡಿ ಬೆಳೆಯಾಗಿ ನಾವು ಬೆಳಿಬಹುದು. ಇವಾಗ ಜನಗಳು ಅಷ್ಟೇ ಈ ಕಡೆ ಚಿತ್ರದುರ್ಗದಲ್ಲೆಲ್ಲ ಶೇಂಗಾ ಬೆಳೀತಿದಾರಲ್ಲ, ಶೇಂಗಾ ಮಧ್ಯ ನವಣೆ ಹಾಕ್ತಾರೆ, ಅಂದ್ರೆ ಶೇಂಗಾ ಮಧ್ಯೆ ನವಣೆ ಹಾಕೋದ್ರಿಂದ ಈಗ ಮಳೆ ಬಂದು ಶೇಂಗಾ ಇರೋದು ಕೈ ಕೊಡ್ತು ಅಂದ್ರೆ ಅಟ್ಲೀಸ್ಟ್ ನವಣೆ ಇದ್ದಿದ್ದಾದ್ರೂ ಹೈನುಗಾರಿಕೆಗೂ ಸ್ವಲ್ಪ ಮೇವಾಗಿ ತಗೋಬಹುದು, ಆಮೇಲೆ ಅದರಿಂದ ಬರೋ ಕಾಳುಗಳನ್ನು ಸಹ ಮಾರಾಟ ಮಾಡಬಹುದು. ಈ ತರ ತೊಗರಿಲಿ ಸಜ್ಜೆ ಹಾಕ್ತಾರೆ, ತೊಗರಿಲಿ ಸಜ್ಜೆ ಹಾಕೋದ್ರಿಂದ ಏನು ತೊಗರಿಲಿ ಒಂದು ಕೀಟ ಬರುತ್ತೆ ಎಲಿಕೋರ್ಪ ಅಂತ, ಆ ಕೀಟದ ಬಾಧೆ ಕಡಿಮೆ ಆಗುತ್ತೆ. ಈ ತರ ತುಂಬಾ ಸಿರಿಧಾನ್ಯಗಳನ್ನು ಅಂತರ್ಬೆಳೆಯಾಗಿ ನಾವು ಕೃಷಿ ಭೂಮಿಯಲ್ಲಿ ಬೆಳ್ಕೋಬಹುದು. ಇವತ್ತು ಮಾರಾಟ ಮಾಡಬಹುದಷ್ಟು ಸಿರಿಧಾನ್ಯಗಳನ್ನ ಬೆಳೆಯಲಿದ್ರು ಸಹ ತಮಗೆ ಜೀವನಕ್ಕೆ ಏನ್ಬೇಕು ಪ್ರತಿನಿತ್ಯ ನಮಗೆ ಊಟಕ್ಕೆ ಅಷ್ಟಾದ್ರೂ ನಾವು ಸಿರಿಧಾನ್ಯಗಳನ್ನ ಅಕ್ಕಡಿ ಬೆಳೆಯಾಗಿ ಬೆಳಕಬಹುದು ಅಂತ ಹೇಳ್ತೀವಿ. ಹೌದು, ಇವಾಗ ನಮಗೆ ಮುಖ್ಯ ಬೆಳೆ ಅಂತೂ ಬೇಕೇ ಬೇಕು, ಯಾಕಂದ್ರೆ ಲಾಭಕ್ಕಾಗಿನೆ ಇವಾಗ ಕೃಷಿನ ಎಲ್ರು ಮಾಡ್ತಾ ಇರೋದು. ಸೊ ಅದ್ರ ಜೊತೆಗೆ ನಾವು ಏನು ಉಳಿದಿರೋ ಭೂಮಿಲಿ ಆ ಕಡೆ ಈ ಕಡೆ ಬದುಗಳಲ್ಲಿ ಇಲ್ಲಾಂದ್ರೆ ಅಂತರ್ ಬೆಳೆಯಾಗಿ ನಾವು ಸಿರಿಧಾನ್ಯಗಳನ್ನ ಬೆಳಕೊಳ್ಳೋದ್ರಿಂದ ಇದು ಮನೆಗೂ ಸ್ವಲ್ಪ ಸಹಾಯ ಆಗತ್ತೆ, ಆಮೇಲೆ ಮನೇಲಿರೋರು ಆರೋಗ್ಯವಾಗಿರೋದಕ್ಕೂ ಸಿರಿಧಾನ್ಯಗಳು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಒಳ್ಳೆ ಮೇಡಮ್, ಇಲ್ಲೇ ತನಕ ಈ ಒಂದು ಸಿರಿಧಾನ್ಯ ಕೃಷಿಯ ಮಹತ್ವ ಹಾಗೂ ಈ ಒಂದು ಸಿರಿಧಾನ್ಯ ಬಳಕೆಯಿಂದ ಏನೆಲ್ಲ ಅನುಕೂಲಗಳು ಇದ್ದಾವೆ, ಇವನ್ನ ಯಾವ ಒಂದು ವಿಧಾನದಲ್ಲಿ ಬಳಸಬೇಕು, ಈ ರೀತಿಯಲ್ಲಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಿರಿಧಾನ್ಯ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ಮಹತ್ವ ಕುರಿತು ಹಿರಿಯ ಸಂಶೋಧನಾ ಸಹಾಯಕರಾದ ವೈಎಚ್ ಪ್ರಿಯಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳ ಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ರೈತರಿಗೆ ಸಲಹೆ. ರೈತ ಬಾಂಧವರೇ, ಮುಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳ ಬೀಜೋಪಚಾರದ ಬಗ್ಗೆ ಈಗ ತಿಳಿಯೋಣ. ಕೃಷಿಯಲ್ಲಿ ಬೀಜಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ. ರೋಗರಹಿತ ಹಾಗೂ ಆರೋಗ್ಯವಂತ ಉತ್ತಮ ಗುಣಮಟ್ಟದ ಬೀಜವನ್ನು ರೈತರು ಬಿತ್ತುವುದರಿಂದ ಹೆಚ್ಚು ಇಳುವರಿ ಪಡೆದುಕೊಳ್ಳಬಹುದು. ಕೃಷಿಯಲ್ಲಿ ಬೀಜವು ಮೂಲ ಸಾಮಗ್ರಿಯಾಗಿದ್ದು ಇದು ಒಂದು ಜೈವಿಕ ಶಕ್ತಿ ಇದ್ದಂತೆ. ಬೀಜವನ್ನು ಬಿತ್ತನೆಗೆ ಉಪಯೋಗಿಸುವ ಮೊದಲು ವಿವಿಧ ರೋಗ ಅಥವಾ ಕೀಟನಾಶಕಗಳಿಂದ ಉಪಚರಿಸುವುದು ಸೂಕ್ತ. ನಾವು ಬಿತ್ತನೆಗೆ ಉಪಯೋಗಿಸುವ ಬೀಜದಲ್ಲಿ ಏನಾದರೂ ರೋಗದ ಸೋಂಕು ಇದ್ದಲ್ಲಿ ಆರಂಭದಲ್ಲಿಯೇ ಬೀಜೋಪಚಾರದ ಮೂಲಕ ತಡೆಗಟ್ಟಲು ಸಹಾಯವಾಗುತ್ತೆ. ಬೀಜೋಪಚಾರದ ಕ್ರಮಗಳು ತುಂಬಾ ಸರಳ ಮತ್ತು ಕಡಿಮೆ ಖರ್ಚಿನದಾಗಿವೆ. ಬೆಳೆಗೆ ತಗಲಬಹುದಾದ ಹಾನಿಯನ್ನು ಪೂರ್ವಭಾವಿಯಾಗಿ ತಪ್ಪಿಸಿ ಹೆಚ್ಚಿನ ಇಳುವರಿ ಪಡೆಯುವುದಕ್ಕಾಗಿ ರೈತರು ತಮ್ಮ ವಿವಿಧ ಬೆಳೆಗಳ ಬೀಜಗಳಿಗೆ ಬಿತ್ತನೆಗೆ ಮುಂಚೆ ಉಪಯೋಗಿಸಬೇಕಾದ ಬೀಜೋಪಚಾರದ ಪರಿಕರಗಳ ಸಹಿತವಾಗಿ ಬೀಜೋಪಚಾರ ಮಾಡಲು ಮಣ್ಣಿನ ಮಡಿಕೆ ಅಥವಾ ಪಾಲಿಥಿನ್ ಚೀಲಗಳನ್ನು ಬಳಸುವುದು ಸೂಕ್ತ. ಇನ್ನು ಬೀಜೋಪಚಾರದ ವಿಧಾನಗಳು ಯಾವ್ಯಾವೆಂದರೆ, ಭತ್ತದ ಬೆಳೆಯಲ್ಲಿ ಕಂಡುಬರುವ ಬೆಂಕಿ ರೋಗವನ್ನು ತಡೆಗಟ್ಟಲು ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 1 ಗ್ರಾಂ ಕಾರ್ಬನ್ ಡೈಜಿಮ್ನಿಂದ ಉಪಚರಿಸಿ ಬಿತ್ತನೆಗೆ ಉಪಯೋಗಿಸಬೇಕು. ಮುಸುಕಿನ ಜೋಳದಲ್ಲಿ ಅಂದರೆ ಮೆಕ್ಕೆಜೋಳದ ಬೆಳೆಯಲ್ಲಿ ಮಣ್ಣು ಮತ್ತು ಬೀಜದಿಂದ ಹರಡುವ ರೋಗಗಳ ಹತೋಟಿಗಾಗಿ 4 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅನ್ನು ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಿ ಬಿತ್ತಬೇಕು. ಜೋಳದ ಬೆಳೆಯಲ್ಲಿ ಮಣ್ಣು ಮತ್ತು ಬೀಜದಿಂದ ಹರಡುವ ರೋಗಗಳನ್ನು ಹಾಗೂ ಸಜ್ಜೆ ಬೆಳೆಯಲ್ಲಿ ಮಣ್ಣಿನಿಂದ ಹರಡುವ ರೋಗವನ್ನು ತಡೆಗಟ್ಟಲು 4 ಗ್ರಾಂ ಟ್ರೈಕೋಡರ್ಮಾ ವೀರಡೆ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅನ್ನು ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಬೇಕು. ಅಲಸಂದೆ ಬೆಳೆಯಲ್ಲಿ ಸೊರಗು ರೋಗ ಮತ್ತು ಅಂಗಮಾರಿ ರೋಗದ ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ನಿಂದ ಉಪಚರಿಸಬೇಕು. ನೆಲಗಡಲೆ ಬೆಳೆಯಲ್ಲಿ ಕಾಂಡ ಬೀಜ ಅಥವಾ ಸಸಿಕೊಳೆ ರೋಗದ ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ನಿಂದ ಉಪಚರಿಸಬೇಕು. ಹಾಗೂ ಈ ಬೆಳೆಯಲ್ಲಿ ಕಂಡುಬರುವ ಗೊಣ್ಣೆ ಹುಳು ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ 10 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ನಿಂದ ಉಪಚರಿಸಿದ ನಂತರ ಬಿತ್ತಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಕಂಡುಬರುವ ಎಲ್ಲಾ ರೋಗಗಳಿಗೂ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ವೀರಡೆ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ನಿಂದ ಉಪಚರಿಸಬೇಕು. ಎಳ್ಳು ಬೆಳೆಯಲ್ಲಿ ಬರುವ ಬೇರುಕೊಳೆ ರೋಗ ಅಥವಾ ಸಸಿಕೊಳೆ ರೋಗ ಇವುಗಳ ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ವೀರಡೆಯಿಂದ ಎಲೆ ಚುಕ್ಕೆ ರೋಗ ಅಥವಾ ಒಣ ಬೇರುಕೊಳೆ ರೋಗದ ಹತೋಟಿಗಾಗಿ 2-2.5 ಗ್ರಾಂ ಥೈರಾಮ್ 2 ನಿಂದ ಬೀಜೋಪಚಾರ ಮಾಡಬೇಕು. ಇದೇ ಎಳ್ಳಿನ ಬೆಳೆಯಲ್ಲಿ ಕಂಡುಬರುವ ಹಂಗಮಾರಿ ರೋಗ ಅಥವಾ ಎಲೆ ಚುಕ್ಕೆ ರೋಗದ ಹತೋಟಿಗಾಗಿ 0.250 ಅಗ್ರಿಮೈಸಿನ್ 100 ಅಥವಾ 0.500 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿದ ದ್ರಾವಣದಲ್ಲಿ ಬೀಜಗಳನ್ನು ಅದ್ದುವ ಮೂಲಕ ಸಹ ನಾವು ಬೀಜೋಪಚಾರ ಮಾಡಬಹುದು. ತೊಗರಿ ಬೆಳೆಯಲ್ಲಿ ಕಂಡುಬರುವ ಎಲ್ಲಾ ಶಿಲೀಂಧ್ರ ರೋಗಗಳ ಹತೋಟಿಗಾಗಿ 4 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ನಿಂದ ಉಪಚರಿಸಬೇಕು. ಸೋಯಾ ಅವರೆ ಬೆಳೆಯಲ್ಲಿ ಸಸಿಕೊಳೆ ರೋಗದ ಹತೋಟಿಗಾಗಿ 5 ಗ್ರಾಂ ರೈಜೋಬಿಯಂ ಮತ್ತು 50 ಗ್ರಾಂ ಪಿಎಸ್ಬಿಯನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಕಬ್ಬು ಬೆಳೆಯಲ್ಲಿ ಕಂಡುಬರುವ ಬೇರು ಕೊಳೆ ರೋಗ ಸೊರಗು ರೋಗದ ಹತೋಟಿಗಾಗಿ 2 ಗ್ರಾಂ ಕಾರ್ಬನ್ ಡೈಜಿಮ್ 4-6 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ಮನ್ನು ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಬೇಕು. ಹತ್ತಿ ಬೆಳೆಯಲ್ಲಿ ಮಣ್ಣು ಅಥವಾ ಬೀಜದಿಂದ ಹರಡುವ ರೋಗಗಳ ಹತೋಟಿಗಾಗಿ ಪ್ರಥಮವಾಗಿ ವಾಣಿಜ್ಯ ಗಂಧಕಾಮ್ಲದಿಂದ ನಿರ್ಗುಂಜೀಕರಣ, ನಂತರ 4 ಗ್ರಾಂ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅಥವಾ 3 ಗ್ರಾಂ ಕ್ಯಾಫ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನು ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಬೇಕು. ಇನ್ನು ಸಾಮಾನ್ಯ ಸೂಚನೆಗಳು ಯಾವ್ಯಾವಂದ್ರೆ ಕುಷ್ಕಿ ತಾಕುಗಳಲ್ಲಿಯ ಬೊದು ಮತ್ತು ನೀರ್ಗಾಲುವುಗಳನ್ನು ಯಾವಾಗಲೂ ಸುಸ್ಥಿತಿಯಲ್ಲಿಟ್ಟು ಬೀಳುವ ಮಳೆಯ ನೀರನ್ನು ಆದಷ್ಟು ಪೋಲಾಗದಂತೆ ನೋಡಿಕೊಳ್ಳುವುದಲ್ಲದೆ ತಾಕಿನಲ್ಲಿ ದೊರೆಯುವ ಹೆಚ್ಚುವರಿ ಮಳೆ ನೀರನ್ನು ಕೃಷಿ ಹೊಂಡಗಳಲ್ಲಿ ಸಂಗ್ರಹಿಸಲು ಪ್ರಯತ್ನಿಸಬೇಕು. ಕುಷ್ಕಿಯಲ್ಲಿ ಯಾವಾಗಲೂ ಏಕ ಅಥವಾ ಇಡೀ ಬೆಳೆ ಪದ್ಧತಿಗೆ ಬದಲಾಗಿ ಮಿಶ್ರ ಅಥವಾ ಅಕ್ಕಡಿ ಬೆಳೆ ಪದ್ಧತಿಯನ್ನು ಅನುಸರಿಸುವುದು ಉತ್ತಮ. ಕುಷ್ಕಿಯಲ್ಲಿ ಬಿತ್ತನೆ ಮಾಡುವ ಯಾವುದೇ ಬೆಳೆಯನ್ನು ಇಳಿಜಾರಿಗೆ ಅಡ್ಡಲಾಗಿ ಅಗತ್ಯ ಪ್ರಮಾಣದ ಅಂತರವುಳ್ಳ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಬೆಳೆಗಳಿಗೆ ರಸಗೊಬ್ಬರವನ್ನು ಮಣ್ಣು ಪರೀಕ್ಷಾ ಫಲಿತಾಂಶಗಳನ್ನು ಆಧರಿಸಿಕೊಡುವುದು ಲಾಭದಾಯಕ. ಶುಷ್ಕ ಹವೆ ಇರುವಾಗ ಸಾರಜನಕ ರಸಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡುವ ಬದಲಾಗಿ ಸಿಂಪರಣೆ ಮೂಲಕ ಒದಗಿಸುವುದು ಉತ್ತಮ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ರೈತ ಸಹಾಯವಾಣಿ ಕೇಂದ್ರ 1800045553 ಇಲ್ಲವೇ ಕಿಸಾನ್ ಕರೆ ಕೇಂದ್ರ 1800018051 ಉಚಿತ ಕರೆ ಮಾಡಬಹುದು. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 4,431 ರೂಪಾಯಿ, ಗರಿಷ್ಠ 4,439 ರೂಪಾಯಿ. ಹರಳು ಬೀಜ ಕ್ಯಾಸ್ಟ್ರೋಲ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ 6,739 ರೂಪಾಯಿ, ಗರಿಷ್ಠ 6,843 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 3,636, ಗರಿಷ್ಠ 11,311 ರೂಪಾಯಿ. ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,755 ರೂಪಾಯಿ. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,245 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,201 ರೂಪಾಯಿ, ಗರಿಷ್ಠ 1,946 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 4,569 ರೂಪಾಯಿ, ಗರಿಷ್ಠ 4,689 ರೂಪಾಯಿ. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 3,269 ರೂಪಾಯಿ, ಗರಿಷ್ಠ 6,809 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,501 ರೂಪಾಯಿ, ಗರಿಷ್ಠ 2,339 ರೂಪಾಯಿ. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6,619 ರೂಪಾಯಿ. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 43,399 ರೂಪಾಯಿ, ಗರಿಷ್ಠ 49,769 ರೂಪಾಯಿ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 3,409 ರೂಪಾಯಿ, ಗರಿಷ್ಠ 7,059 ರೂಪಾಯಿ. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 6,876 ರೂಪಾಯಿ, ಗರಿಷ್ಠ 7,251 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 7,000, ಗರಿಷ್ಠ 7,500 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ತೆಂಗಿನಕಾಯಿ ಕನಿಷ್ಠ 8,000, ಗರಿಷ್ಠ 12,000. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 9,032 ರೂಪಾಯಿ. ದ್ರಾಕ್ಷಿ ಇತರೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 3,500 ರೂಪಾಯಿ. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1,200, ಗರಿಷ್ಠ 1,800 ರೂಪಾಯಿ. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,700 ರೂಪಾಯಿ, ಗರಿಷ್ಠ 1,958 ರೂಪಾಯಿ. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿ, ಗರಿಷ್ಠ 1,500 ರೂಪಾಯಿ. ಹೊಳಲ್ಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 48,099 ರೂಪಾಯಿ, ಗರಿಷ್ಠ 50,500 ರೂಪಾಯಿ. ಇದುವರೆಗೂ ಹೊಳಲ್ಕೆರೆ, ದಾವಣಗೆರೆ, ಚಳ್ಳಕೆರೆ, ಚನ್ನಗಿರಿ, ಚಿತ್ರದುರ್ಗ ಹಾಗೂ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆ.